ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:52 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಸೊರಗು ರೋಗ, ಶುಂಠಿಯ ಕೊಳೆ ರೋಗಗಳ ಹತೋಟಿ ಕುರಿತು ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಕಾಳು ಮೆಣಸನ್ನ ಬಹಳಷ್ಟು ಕಾಫಿ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಸಾಗುವಳಿ ಮಾಡೋದಿದೆ. ಹಾಗೆ ಈ ಹಿಂದೆಲ್ಲ ಶುಂಠಿಯನ್ನ ತುಂಬಾ ಜನ ಬೆಳೀತಾ ಇದ್ರು, ಈಗಲೂ ಬೆಳೆಯೋರಿದ್ದಾರೆ. ಕಾಳು ಮೆಣಸು ಮತ್ತು ಶುಂಠಿಯಲ್ಲಿ ಕಾಣಿಸುವ ಕೊಳೆ ರೋಗ ಮತ್ತು ಸೊರಗು ರೋಗ, ಇವುಗಳ ಗುಣಲಕ್ಷಣಗಳು ಮತ್ತು ರೋಗ ಬರಲಿಕ್ಕೆ ಕಾರಣ, ಹತೋಟಿ ಕ್ರಮಗಳು ಇತ್ಯಾದಿ ಸಂಗತಿಗಳ ಬಗ್ಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು ಸಲಹೆಗಳನ್ನು ನೀಡುತ್ತಿದ್ದಾರೆ. ವೀರೇಂದ್ರ ಕುಮಾರ್ ಅವರೇ, ಪ್ರಸ್ತಾಪ ಮಾಡಿ, ನಮ್ಮ ರೈತರಿಗೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡಿ. ಕೊಡಗು ಜಿಲ್ಲೆಯಲ್ಲಿ ಕಾಫಿನ ಮುಖ್ಯ ಬೆಳೆಯಾಗಿ ಏನ್ ಬೆಳೀತಾ ಇದೀವಿ, ಅದಕ್ಕೆ ಸೂಕ್ತವಾಗಿ ಕಾಳು ಮೆಣಸನ ಅಂತರ್ ಬೆಳೆಯಾಗಿ ತಲತಲಾಂತರದಿಂದ ಅದನ್ನ ಬೆಳ್ಕೊಂಡು ಬರ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಶುಂಠಿನೂ ಕೂಡ ಒಂದು ವಾಣಿಜ್ಯ ಬೆಳೆಯಾಗಿ ಅಲ್ಲಲ್ಲಿ ಗದ್ದೆಗಳಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಶುಂಠಿಗೆ ಆಗಿರ್ಲಿ ಕಾಳು ಮೆಣಸಿಗೆ ಆಗಿರ್ಲಿ ಎರಡಕ್ಕೂ ಕೂಡ ಕೊಳೆ ರೋಗ ಅಂತಕ್ಕಂಥದ್ದು ಬಾಧಿಸ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿ ಕಾಣ್ತಾ ಇದೀವಿ. ಈ ಶುಂಠಿಗೆ ಬರತಕ್ಕಂಥದ್ದು ಕೊಳೆ ರೋಗ ತರತಕ್ಕಂಥದ್ದು ಕೂಡ ಶಿಲೀಂಧ್ರನೇ, ಕಾಳು ಮೆಣಸಿಗೆ ಕೊಳೆ ರೋಗ ತರತಕ್ಕಂಥದ್ದು ಕೂಡ ಶಿಲೀಂಧ್ರನೇ. ಕಾಳುಮೆಣಸಲ್ಲಿ ಬರತಕ್ಕಂಥದ್ದು ಕೊಳೆ ರೋಗಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಪೈಟಾಪ್ತರ ಕ್ಯಾಪ್ಸಿಸಿ ಅಂತಕ್ಕಂಥ ಸಿಲಿಂಡ್ರ. ದೆನ್ ಶುಂಠಿಗೆ ತರತಕ್ಕಂಥದ್ದು ಪೀಥಿಯಂ ಮೆಟಟೋರಿಯಂ ಅಂತ ಅಥವಾ ಪೀಥಿಯಂ ಅಪೆನಿಡರ್ಮೆಟಮ್ ಅಂತ ಹೇಳ್ತೀವಿ. ಕೊಳೆ ರೋಗ ಅಂತಕ್ಕಂಥದ್ದು ಈಗ ನಾವು ಮೊದಲು ಕಾಳುಮೆಣಸಿಗೆ ತಗೊಳ್ಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ತೋಟಕ್ಕೆ ಹೋಗ್ಲಿ ನಾವು ಅಲ್ಲಿ ಕೊಳೆ ರೋಗ ಅಂತಕ್ಕಂಥದ್ದು ಕಂಪಲ್ಸರಿ ಇದ್ದೇ ಇರುತ್ತೆ. ಇದು ಕೊಳೆ ರೋಗ ಅಂತ ನಾವು ಹೇಗೆ ಕಂಡುಹಿಡಿಬೇಕು ಅಂದ್ರೆ, ಮೊದಲನೇದಾಗಿ ಮಳೆ ಜಾಸ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶೀತ ಪ್ರದೇಶದಲ್ಲಿ ಅಥವಾ ನೀರು ನಿಂತ್ಕೊಳ್ತಕ್ಕಂಥ ಜಾಗದಲ್ಲಿ ಏನಾಗುತ್ತೆ ಕೊಳೆ ರೋಗ ಕಾಣಿಸ್ಕೊಳ್ತಕ್ಕಂಥದ್ದು, ಮೊದಲು ನೀರಿನಿಂದ ಒದ್ದೆಯಾದಂತಹ ಮಚ್ಚೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತದೆ, ಅಂದ್ರೆ ಒಂದು ಕಪ್ಪು ಬಣ್ಣದ ಚುಕ್ಕೆ ಕಾಣಿಸ್ಕೊಳ್ಳುತ್ತೆ. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಎಲ್ಲಾ ಎಲೆಗಳ ಮೇಲೆಲ್ಲ ಆವರಿಸಿಕೊಂಡು ಎಲೆಗಳೆಲ್ಲ ಕಪ್ಪಗಾಗಿ ಉದುರ್ತಕ್ಕಂಥದ್ದು, ಇದು ಮುಖ್ಯವಾಗಿ ಎಲೆಗಳಲ್ಲಿ ಬಳಸತಕ್ಕಂಥ ಲಕ್ಷಣ. ಏನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕಾಳುಮೆಣಸಲ್ಲಿ ಕೊಡ್ತೀವಿ ಅಂದ್ರೆ, ಈ ಕೊಳೆ ರೋಗ ಅಂತಕ್ಕಂಥದ್ದು ಬರೀ ಎಲೆಗಳ ಮೇಲೆ ಮಾತ್ರ ಬರೋದಿಲ್ಲ, ಇದು ಎಲೆಗಳ ಮೇಲೆ ಬರುತ್ತೆ, ಕೊತ್ತುಗಳ ಮೇಲೆ ಬರುತ್ತೆ, ಕಾಂಡದ ಮೇಲೆ ಬರುತ್ತೆ, ಬೇರ್ ಮೇಲೆ ಬರುತ್ತೆ. ಹಾಗಾಗಿ ಯಾವುದೇ ಭಾಗಕ್ಕೆ ಕೂಡ ಈ ರೋಗ ತಗಲಿದ್ರು ನಾವು ಕಾಳುಮೆಣಸು ಬೆಳೆಯನ್ನು ಕಳ್ಕೊಳ್ತಕ್ಕಂಥದ್ದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಬಹಳ ಜಾಗೃತೆಯಾಗಿ ಈ ರೋಗವನ್ನ ಗುರುತಿಸಿಕೊಂಡು ಹತೋಟಿ ಕ್ರಮಗಳನ್ನ ಅನುಸರಿಸಿಕೊಳ್ಬೇಕು. ಮತ್ತೆ ಮುಖ್ಯವಾಗಿ ಈ ರೋಗ ಬರ್ತಕ್ಕಂಥದ್ದು ಶಿಲೀಂಧ್ರದಿಂದ ಅಂತ ಆಗ್ಲೇ ಹೇಳಿದೆ, ಅದರಲ್ಲೂ ಇದು ಮಣ್ಣುಜನ್ಯ ರೋಗ ಅಂತ ಹೇಳ್ತೀವಿ, ಸಾಯಿಲ್ ಬಾರ್ನ್ ಡಿಸೀಸ್. ಮೊದಲನೇದಾಗಿ ಈ ಶಿಲೀಂಧ್ರ ಬೇರ್ಗೆ ತಾಗಿ ಅಲ್ಲಿ ಏನಾದ್ರೂ ರೋಗ ಉಲ್ಬಾಣ ಪ್ರಾರಂಭ ಆದ್ರೆ ಗಿಡಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ. ಬಟ್ ಅದೇ ಎಲೆಗಳ ಮೇಲೆ ಬಂದ್ರೆ ಕೊತ್ತುಗಳ ಮೇಲೆ ಬಂದ್ರೆ ಕೆಲವೊಂದು ಶಿಲೀಂಧ್ರ ನಾಶಕಗಳ ಸಿಂಪರಣೆ ಮಾಡ್ಕೊಂಡು ಹತೋಟಿ ಮಾಡ್ಕೊಳ್ಬಹುದು, ಆದ್ರೆ ಬೇರಿನ ಮುಖಾಂತರ ಶುರು ಆಗ್ಬಿಟ್ರೆ ಈ ರೋಗ ಹತೋಟಿ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಅದಕ್ಕೋಸ್ಕರ ಪ್ರಾರಂಭಿಕ ಹಂತದಲ್ಲೇ ರೋಗದ ಲಕ್ಷಣಗಳನ್ನ ಗುರುತಿಸಿಕೊಂಡು ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು. ಇದು ಮೊದಲನೇದಾಗಿ ಅದರದ್ದು ಚಿಹ್ನೆಗಳ ಬಗ್ಗೆ ಹೇಳೋದು. ಏನಕ್ಕೆ ಜಾಸ್ತಿ ಆಗುತ್ತೆ ಈ ರೋಗ ಉದ್ಬಾಣ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನೇನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಶೀತ ಇರತಕ್ಕಂಥ ಜಾಗ, ಮತ್ತೆ ರೋಗ ಇರ್ತಕ್ಕಂಥ ರನ್ನರ್ಸ್ ಇಂದ ಗಿಡಗಳನ್ನ ಮಾಡತಕ್ಕಂಥದ್ದು ಅಥವಾ ರೋಗ ಬಂದಿರತಕ್ಕಂಥ ಮಣ್ಣನ್ನ ಉಪಯೋಗಿಸ್ತಕ್ಕಂಥದ್ದು ಗಿಡ ಮಾಡಲಿಕ್ಕೆ ಇಂಥದನ್ನೆಲ್ಲ ಮಾಡಿದಾಗ, ಜೊತೆಗೆ ತುಂತುರು ಮಳೆಯನ್ನು ಬಂದು ಬಿಸಿಲು ಬರ್ತಾ ಇದ್ರೆ ಏನಾಗುತ್ತೆ, ಆಲ್ಟರ್ನೇಟ್ ಸನ್ಶೈನ್ ವಿತ್ ರೈನ್ ಅಂತ ಹೇಳ್ತೀವಲ್ಲ, ಆತರ ಏನಾದ್ರು ವೆದರ್ ಇದ್ರೆ ರೋಗ ತುಂಬಾ ತೀವ್ರಗತಿಯಲ್ಲಿ ಉಲ್ಬಣ ಆಗ್ತಾ ಇರತ್ತೆ. ಅದಕ್ಕೆ ನಾವು ಆದಷ್ಟು ರೈತರಿಗೆ ಕೇಳ್ಕೊಳ್ತಕ್ಕಂಥದ್ದು, ರೋಗದ ಲಕ್ಷಣವನ್ನ ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಅದರ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು. ಇನ್ನು ಈ ರೋಗದ ಹತೋಟಿ ಕ್ರಮಗಳಿಗೆ ಬಂದ್ರೆ, ಆಗ್ಲೇ ಹೇಳದಾಗಿದ್ದು ಮಣ್ಣುಜನ್ಯ ರೋಗ, ಒಂದು ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡಿ ನಾವು ಅದನ್ನ ಹತೋಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳು ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಅಂತ ಒಂದು ಪದ್ಧತಿಗಳನ್ನ ಅನುಸರಿಸಿದ್ರೆ ಮಾತ್ರ ಈ ಒಂದು ರೋಗವನ್ನು ಹತೋಟಿ ಮಾಡಬಹುದು. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ರೋಗವನ್ನು ಹತೋಟಿ ಮಾಡ್ಲಿಕ್ಕೆ ನಮ್ಮ ತೋಟದಲ್ಲಿ ಎಲ್ಲಾದ್ರೂ ಕೊಳೆ ರೋಗ ಬಂದು ಸತ್ತೋಗಿರ್ತಕ್ಕಂಥ ಬಳ್ಳಿಗಳು ಇರ್ತವೆ, ಅಂತ ರೋಗ ಬಂದಿರತಕ್ಕಂಥ ಬಳ್ಳಿಗಳನ್ನ ಬುಡ ಸಮೇತ ಕಿತ್ತಾಕಿ ಅದನ್ನ ತೋಟದಿಂದ ಹೊರಗಡೆಗೆ ಹಾಕಿ ಸುಡಬೇಕು. ಏನಕ್ಕೆ ಅಂದ್ರೆ ಒಂದು ರೋಗ ಬಂದಿರತಕ್ಕಂಥ ಬಳ್ಳಿಯನ್ನ ನಾವು ತೋಟದಲ್ಲಿ ಇಟ್ಕೊಂಡ್ರೆ ಅದು ಬೇರೆ ಎಲ್ಲ ಆರೋಗ್ಯವಾಗಿರ್ತಕ್ಕಂಥ ಬಳ್ಳಿಗಳಿಗೆ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ರೋಗವನ್ನ. ಅದಕ್ಕೋಸ್ಕರ ನಾವು ರೋಗ ಬಂದಿರತಕ್ಕಂಥ ಬಳ್ಳಿಗಳನ್ನ ಬುಡ ಸಮೇತ ಕಿತ್ತಾಕಿ ಅದನ್ನ ತೋಟದಿಂದ ಹೊರಗಡೆ ಹಾಕಿ ಅದು ಸುಡಬೇಕು. ಇದು ಮೊದಲನೇದಾಗಿ ಮಾಡಲೇಬೇಕು. ಇನ್ನು ಎರಡನೇದು, ಇತ್ತೀಚಿನ ದಿನಗಳು ಏನಾಗುತ್ತೆ ಅಂದ್ರೆ ಕೊಡಗಲ್ಲಿ ನೀವು ಯಾವುದೇ ಮೂಲೆಗೆ ಹೋಗಿ ತೋಟಗಳಲ್ಲಿ ನೋಡತಕ್ಕಂಥದ್ದು ಪನೀರ್ ಒನ್ ಹೈಬ್ರಿಡ್ ತಳಿಗಳನ್ನ ಮಾತ್ರ. ಹಾಗಾಗಿ ಮುಂದೆ ಏನಾದ್ರೂ ಪ್ಲಾಂಟಿಂಗ್ ಮಾಡ್ಬೇಕಾದ ರೈತರುಗಳು ಪನೀರ್ ಒನ್ ಬಿಟ್ಟು ಬೇರೆ ಯಾವ್ದಾದ್ರು, ಅಂದ್ರೆ ಪನೀರ್ ಒನ್ ಮಾಡಬೇಡಿ ಅಂತಲ್ಲ, ಅದು ಇರ್ಲಿ, ಬಟ್ ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ತಳಿಗಳು ಸಿಕ್ಲಿ. ಈಗ ಹಲವಾರು ವೆರೈಟಿಗಳು ಸಿಕ್ಕಿವೆ. ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನೆ ಸಂಸ್ಥೆ ಆಗಿರ್ಬೋದು ಅಥವಾ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಹಲವಾರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಶ್ರೀಕರ ಆಗಿರ್ಬೋದು, ಶುಭಕರ ಆಗಿರ್ಬೋದು, ಶಕ್ತಿ, ತೇವಂ, ಹಲವಾರು ವೆರೈಟಿಗಳು ಸಿಗ್ತವೆ, ಕೂರ್ಗ್ ಎಕ್ಸೆಲ್ ಅಂತ. ಅಂತ ವೆರೈಟಿಗಳು ಐದೈದು ಗಿಡ ಸಿಕ್ಲಿ, ಎರಡೆರಡು ಗಿಡ ಸಿಕ್ಲಿ, ತಕೊಂಡು ಬಂದು ತೋಟದಲ್ಲಿ ಮಿಕ್ಸ್ ಮಾಡಿ ಬೆಳಿಲಿ. ತೋಟದಲ್ಲಿ ಇಂತ ತಳಿಗಳನ್ನೆಲ್ಲ ಮಿಶ್ರಣ ಮಾಡಿ ಬೆಳೆದಾಗ ಒಂದು ಗಿಡಕ್ಕೆ ರೋಗ ಬಂದ್ರು ಕೂಡ ಇತರ ಗಿಡಗಳು ಆ ರೋಗವನ್ನ ತಡ್ಕೊಂಡು ಬೆಳೀತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ವೆರೈಟಿಗಳನ್ನ ಮಿಕ್ಸ್ ಮಾಡಿ ಬೆಳೆದ್ರೆ ಈ ರೋಗವನ್ನ ಕಲ್ಚರಲ್ ಪ್ರಾಕ್ಟೀಸ್ ಅನ್ನೋ ಮೆಥಡ್ ಅಲ್ಲಿ ಅದನ್ನ ಹತೋಟಿ ಮಾಡಬಹುದು. ಮತ್ತೆ ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಮಳೆಗಾಲ ಪ್ರಾರಂಭ ಆದ್ಮೇಲೆ ದಯವಿಟ್ಟು ಬೇರುಗಳಿಗೆ ಅಥವಾ ರನ್ಸ್ಗಳಿಗೆ ಗಾಯಗಳನ್ನ ಮಾಡೋದು ಬೇಡ. ಈಗ ನಾವೇನ್ ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ಗಿಡ ಮಾಡ್ಲಿಕ್ಕೆ ಅಂದ್ರೆ ಮಳೆಗಾಲ ಶುರು ಆದ್ಮೇಲೆ ರನ್ನರ್ಸ್ ಅನ್ನ ಕಟ್ ಮಾಡಿ ಹಾಗೇನೆ ಗಾಯ ಮಾಡಿ ಬಿಟ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ಕಟ್ ಮಾಡಿ ಬಿಟ್ಟಂತ ಜಾಗದಲ್ಲಿ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಮತ್ತೆ ಅಲ್ಲಿಂದ ರೋಗ ಉಲ್ಬಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಮತ್ತೆ ಗಿಡಗಳನ್ನ ಕಳ್ಕೊಳ್ತಕ್ಕಂಥ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ ಕೇಸ್ ನಾವು ರನ್ನರ್ಸ್ ಕಟ್ ಮಾಡಿದ್ರು ಕೂಡ ಅಲ್ಲಿಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ COC ಪೇಸ್ಟ್ ಅನ್ನ ಲೇಪನ ಮಾಡಿ ಫರ್ದರ್ ನಮಗೆ ರೋಗ ಹರಡತಕ್ಕಂಥದನ್ನ ನಾವು ತಪ್ಪಿಸಬಹುದು. ಇದು ಮೂರು ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥದ್ದು. ಇದ್ರ ಜೊತೆಗೆ ತೋಟದಲ್ಲಿ ನೆರಳಿನ ನಿರ್ವಹಣೆ, ಶೇಡ್ ಮ್ಯಾನೇಜ್ಮೆಂಟ್ ಬಹಳ ಬಹಳ ಇಂಪಾರ್ಟೆಂಟ್. ಈಗ ಕೊಡಗು ಜಿಲ್ಲೆಯಲ್ಲಿ ಕಾಳ್ಮೆಣಸು ಬೆಳೀತಕ್ಕಂಥ ಜಾಗದಲ್ಲಿ ಎಲ್ಲೇ ಆಗಿರಲಿ ಎರಡು ತರ ನೋಡ್ತೀವಿ, ಒಂದು ರೋಬಸ್ಟ, ಒಂದು ಅರೇಬಿಕಾ. ಈಗ ರೋಬಸ್ಟಾದಲ್ಲಿ ಕಾಫಿ ಬೆಳೆಗಾರರು ಏನ್ ಮಾಡ್ತಾರೆ ಅಂದ್ರೆ ಕಾಫಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಫುಲ್ ಟಾಪ್ ಹೊಡೆದು ಬಿಡ್ತಾರೆ, ಶೇಡ್ ಕಂಪ್ಲೀಟ್ ಶೇಡ್ ತೆಗೆದು ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಕಾಳ್ಮೆಣಸು ಬೆಳೆಗಳು ಸತ್ತೋಗುತ್ತೆ. ಹಾಗಾಗಿ ರೋಬಸ್ಟ ಬೆಳೆಗಾರರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಮಿನಿಮಮ್ ಅಂದ್ರೆ 15-20% ಸಾಧ್ಯ ಆದ್ರೆ 30% ಶೇಡ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ಈ ಬಳ್ಳಿಗಳನ್ನ ಉಳಿಸಿಕೊಳ್ಳಬಹುದು. ಮತ್ತಿನ್ನು ಅರೇಬಿಕಾದಲ್ಲಾದ್ರೆ ಏನ್ ಮಾಡ್ತಾರೆ, ತುಂಬಾ ಶೇಡ್ ಮೇಂಟೈನ್ ಮಾಡ್ಬಿಡ್ತಾರ, ಅದು ಅಂದ್ರೆ 80-90% ಅಷ್ಟು ಶೇಡ್ ಮೇಂಟೈನ್ ಮಾಡ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಶೇಡ್ ಮೇಂಟೈನ್ ಮಾಡಿದ್ರೆ ಗಿಡ ಹಸರಾಗಿರುತ್ತೆ ಬಟ್ ಇಳುವರಿ ಬಿಡೋದಿಲ್ಲ. ಹಾಗಾಗಿ ಶೇಡ್ ನ ಅರೇಬಿಕಾದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಶೇಕಡಾ 50-60% ಶೇಡ್ ಅರೇಬಿಕಾದಲ್ಲಿ ಉಳಿಸಿಕೊಳ್ಳಿ. ರೋಬಸ್ಟದಲ್ಲಾದ್ರೆ ನೆರಳನ್ನ 15-30% ಅಷ್ಟು ಕಾಪಾಡ್ಕೊಂಡ್ರೆ ಬಳ್ಳಿಗಳನ್ನ ಈ ಬೇಸಿಗೆಯಲ್ಲಾಗ್ಲಿ ಅಥವಾ ರೋಗಕ್ಕೆ ತುತ್ತಾಗ್ತಕ್ಕಂಥದ್ದನ್ನೆಲ್ಲ ಅವಾಯ್ಡ್ ಮಾಡಬಹುದು. ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಾಕ್ಟೀಸ್ಗಳು. ಇದ್ರ ಜೊತೆಗೆ ಏನಾದ್ರು ತೋಟದಲ್ಲಿ ನೀರು ನಿಂತ್ಕೊಳ್ತಕ್ಕಂಥ ಪ್ರದೇಶ ಆಗಿದ್ರೆ, ಶೀತ ಪ್ರದೇಶ ಆಗಿದ್ರೆ ಅಂತ ಜಾಗಗಳಲ್ಲಿ ನೀರು ನಿಂತ್ಕೊಳ್ಳೋದಾಗೆ ನೋಡ್ಕೊಳ್ಬೇಕು. ಅದು ಬಹಳ ಬಹಳ ಮುಖ್ಯ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ರೈತರುಗಳು ಕೇಳ್ಕೊಳ್ಳೋದು ಏನಂದ್ರೆ, ಇನ್ ಕೇಸ್ ರೋಗ ಬರಬಾರ್ದು ಅನ್ನೋದು ಒಂದು ಮುನ್ನೆಚ್ಚರಿಕೆ ಕ್ರಮ ಇಟ್ಕೊಂಡು ಕೆಲವೊಂದು ಶಿಲೀಂಧ್ರ ನಾಶಕಗಳನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಸಿಂಪಡಣೆಯನ್ನ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಏನಾಗಂದ್ರೆ, ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲನೇದಾಗಿ 1% ಬೋರ್ಡ ದ್ರಾವಣವನ್ನ ತಯಾರು ಮಾಡಿಕೊಂಡು ಅದನ್ನ ನಾವು ಕಾಳುಮೆಣಸು ಎಲ್ಲಾ ಭಾಗಗಳು ಕೂಡ ತಾಗುವ ಹಾಗೆ, ಅದು ಎಲೆ ಆಗಿರ್ಬೋದು ಕಾಂಡ ಆಗಿರ್ಬೋದು ಎಲೆ ಕಂಪ್ಲೀಟ್ ಒದ್ದೆ ಆಗೋಗಿ ಸಿಂಪಡಣೆಯನ್ನ ಮಾಡಬೇಕು. ಇಲ್ಲಿ ಬೋರ್ಡ ದ್ರಾವಣವನ್ನ ಸಿಂಪಡಣೆ ಮಾಡ್ತೀವಿ, ಬಟ್ ಕೆಲವು ಸಂದರ್ಭದಲ್ಲಿ ತೋಟಗಳಲ್ಲಿ ಕ್ಷೇತ್ರ ಭೇಟಿಗೆಲ್ಲ ಕೊಟ್ಟಾಗ ನೋಡ್ತಕ್ಕಂಥದ್ದು ಏನಂದ್ರೆ, ಎಲೆಗಳ ಮೇಲೆ ಸಿಂಪಡಣೆ ಮಾಡಿರ್ತಾರೆ, ಅದು ಕಾಂಡ ಆಶ್ರಯ ಗಿಡ ಏನಿರ್ತದೆ ಶೇಡ್ ಟ್ರೀ, ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಕಾಂಡಕ್ಕೆ ತಾಗಿರೋದೇ ಇಲ್ಲ ಬೋರ್ಡ ದ್ರಾವಣ. ಬೋರ್ಡ ದ್ರಾವಣ ಸಿಂಪಡಣೆ ಮಾಡಿದೀವಿ ಆದ್ರೂ ಬಳ್ಳಿ ಸತ್ತೋಗುತ್ತೆ ಅಂತ. ಏನಕ್ಕೆ ಅಂದ್ರೆ, ಸರಿಯಾದ ರೀತಿಯಲ್ಲಿ ನಾವು ಬೋರ್ಡ ದ್ರಾವಣವನ್ನು ಸಿಂಪಡಣೆ ಮಾಡದೇ ಇದ್ದಾಗ. ಹಾಗಾಗಿ 1% ಬೋರ್ಡ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಅದ್ರ ಜೊತೆಗೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಎಲ್ಲರೂ ಕಾಮನ್ ಆಗಿ ಅದನ್ನ COC ಅಂತ ಹೇಳ್ತೀವಿ. ಅದು ಒಂದು ಡ್ರಮ್ಗೆ 600 ಗ್ರಾಮ್ ಅನ್ನ ಮಿಶ್ರಣ ಮಾಡಿಕೊಂಡು ಒಂದು ಬಳ್ಳಿ ಬಿಡುವ ಭಾಗಕ್ಕೆ 5-5 liter ಅಷ್ಟು ಸರಿಬೇಕು ಬೋರ್ಡ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಇದು ಜೂನ್ ಅಲ್ಲಿ ಒಂದ್ಸತಿ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸತಿ, ಅಂದ್ರೆ ಮಳೆಗಾಲಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಮಳೆಗಾಲ ಬಿಟ್ಟ ನಂತರ 2 ಸಾರಿ ಇದನ್ನ ಮಾಡಬೇಕು. ಇದು ಒಂದು ಆಪ್ಷನ್. ಇನ್ನು ಎರಡನೇ ಆಪ್ಷನ್ ಅಂದ್ರೆ, ಬೋರ್ಡ ದ್ರಾವಣವನ್ನ ಸಿಂಪಡಣೆ ಮಾಡಿಕೊಂಡು ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಎಲ್ಲರಿಗೂ ಗೊತ್ತಿರಬಹುದು ರೈತರುಗಳಿಗೆ. ಆ ಟ್ರೈಕೋಡರ್ಮಾವನ್ನ ಕೊಟ್ಟೆ ಗೊಬ್ಬರ ಅಥವಾ ಕಹಿಬೇವಿನ ಹಿಂಡಿ ಪೌಡರ್ಸ್ ಜೊತೆಗೆ ಮಿಶ್ರಣ ಮಾಡಿಕೊಂಡು ಅದನ್ನು ಕೂಡ ಬುಡಕ್ಕಾಕ್ಬೇಕು. ಅಂದ್ರೆ ಇಲ್ಲಿ ಬೋರ್ಡ ದ್ರಾವಣ ಸಿಂಪಡಣೆ ಮಾಡಿ ಟ್ರೈಕೋಡರ್ಮಾ ಬುಡಕ್ಕಾಕ್ಲಿ ಅಥವಾ ಬೋರ್ಡ ದ್ರಾವಣ ಸಿಂಪಡಣೆ ಮಾಡಿಕೊಂಡು COC ಅನ್ನ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಡ್ರೆಂಚಿಂಗ್ ಮಾಡಲಿ. ಎರಡರಲ್ಲಿ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಮಳೆಗಾಲಕ್ಕೆ ಮೊದಲು ಅಥವಾ ಮಳೆಗಾಲ ಬಿಟ್ಟ ನಂತರ 2 ಸಾರಿ ಮಾಡಲೇಬೇಕು. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಕೂಡ ನಾವು ಉತ್ಪಾದನೆ ಮಾಡಿ ಕೊಡ್ತಾ ಇದೀವಿ, ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂತ. ಅದನ್ನು ಕೂಡ ಬೇಕಾದ್ರೆ ಟ್ರೈಕೋಡರ್ಮಾ ಬದಲು ಬುಡಕ್ಕೆ ಸುರಿತಕ್ಕಂಥದ್ದನ್ನ ಮಾಡಬೇಕು. ಇದನ್ನ ಹೇಗಪ್ಪ ಅಂದ್ರೆ, ಒಂದು 4 kg ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ 200 liter ನಲ್ಲಿ ಮಿಶ್ರಣ ಮಾಡ್ಕೊಂಡು ಒಂದು ಡ್ರಮ್ಗೆ ಹಾಕಿ ಅದಕ್ಕೆ 1 kg ಬೆಲ್ಲ ಮಿಶ್ರಣ ಮಾಡಬೇಕು. ಅದ್ರ ಜೊತೆಗೆ ಎಲ್ಲಾರು ಹಸುಗಳಿದ್ರೆ ಒಂದು 10 liter ಅಷ್ಟು ಗಂಜಳ, ಒಂದು 10 kg ಅಷ್ಟು ಸಸಿ ಸಗಣಿ, ಇದೆಲ್ಲವನ್ನ ಮಿಶ್ರಣ ಮಾಡಿ ಸಂಜೆ ಲೇಬರ್ಸ್ ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಎಲ್ಲಾನು ಒಂದು ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಟು ಹೋಗ್ಬಿಟ್ಟು ಬೆಳಗ್ಗೆ ಬಂದು ಒಂದ್ಸತಿ ಕಲಸ್ಬಿಟ್ಟು ದೊಡ್ಡ ಬಳ್ಳಿ ಇದ್ರೆ 5 liter, ಮೀಡಿಯಂ ಇದ್ರೆ 3 liter ಈ ಮೂರು ಪ್ರಾಕ್ಟೀಸಸ್ ಅಲ್ಲಿ ಯಾವ್ದಾರ ಆಗಿರ್ಲಿ, ಮಳೆಗಾಲಕ್ಕೆ ಮೊದಲು ಮಳೆಗಾಲ ಬಿಟ್ಟ ನಂತರ ಮಾಡಲೇಬೇಕು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೇಳೋದು ನಮಗೆ ಸರಿಯಾಗಿ ಬೋಡ ದ್ರವಣ ಮಾಡಕ್ ಬರೋದಿಲ್ಲ, ಯಾವ್ದಾದ್ರು ರೆಡಿ ಇದೆಯಾ ಸ್ಪ್ರೇ ಮತ್ತೆ ಬುಡಕ್ಕೆ ಸುರಿಲಿಕ್ಕೆ ಅಂದ್ರೆ, ಈಗ ಒಂದು ಪೊಟಾಸಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ. ಆ ಪೊಟಾಸಿಯಂ ಫಾಸ್ಫೇಟ್ ಅಂತಕ್ಕಂಥ ಇದನ್ನು ಕೂಡ ಬೇಕಾದ್ರೆ ಒಂದು ಡ್ರಮ್ಗೆ 600 ಮಿಲಿಯಷ್ಟು ಹಾಕೊಂಡು ಅದನ್ನ ನಾವು ಸಿಂಪಡಣೆನೂ ಕೂಡ ಮಾಡಬಹುದು, ಬುಡಕ್ಕೂ ಕೂಡ ಸುರಿಬಹುದು. ಈಗ 4 ವಿಧದಲ್ಲಿ ಹೇಳಿದೆ ಶಿಲೀಂಧ್ರ ರಾಸುಗಳು, ಅದರಲ್ಲಿ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಜೂನಲ್ಲಿ ಒಂದ್ಸತಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕಂಪಲ್ಸರಿ ಮಾಡಿದ್ರೆ ರೋಗ ಬರದಾಗೆ ತೋಟದಲ್ಲಿ ಇರತಕ್ಕಂಥ ಬಳ್ಳಿಗಳನ್ನ ನಾವು ಉಳಿಸಿಕೊಳ್ಳಬಹುದು. ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಹೆಚ್ಚು ಮಳೆ, ಈಗ ಒಂದು ವಾರದಲ್ಲಿ 30 ಇಂಚು 35 ಇಂಚು ಮಳೆ ಬಂದ್ಬಿಟ್ಟಾಗ ಏನಾಗುತ್ತೆ, ಶೀಘ್ರ ಸೊರಗ ರೋಗ ಅಥವಾ ಕೊಳೆ ರೋಗ ಜಾಸ್ತಿ ಆಗ್ಬಿಟ್ರೆ ತಾತ್ಕಾಲಿಕವಾಗಿ ಬಂದಿರತಕ್ಕಂತ ಗಿಡಗಳಿಗೆ ರೋಗ ಬೇಗ ಸ್ಪ್ರೆಡ್ ಆಗಬಾರದು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಮಾರ್ಕೆಟ್ ಅಲ್ಲಿ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತ ಶಿಲೀಂಧ್ರ ನಾಶಕ ಸಿಗುತ್ತೆ. ರೈತರಿಗೆ ಗೊತ್ತು, ರಿಡೋಮಿಲ್ ಅಂತ ಸಿಗುತ್ತೆ, ಮ್ಯಾಟ್ಗೂ ಅಂತ ಸಿಗುತ್ತೆ, ಟಾಟಾ ಮಾಸ್ಟರ್ ಅಂತ ಸಿಗುತ್ತೆ. ಅದು 1 ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮಿಶ್ರಣ ಮಾಡಿಕೊಂಡು ರೋಗ ಬಂದಿರೋ ಗಿಡಗಳಿಗೆ ಮಾತ್ರ ಬುಡಕ್ಕೂ ಕೂಡ ಸಿರಿಬೇಕು ಮತ್ತೆ ಸಿಂಪಡಣೆಯನ್ನು ಕೂಡ ಮಾಡಬೇಕು ಚೆನ್ನಾಗಿ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು 2 ವೆರೈಟಿಗಳನ್ನ ರಿಲೀಸ್ ಮಾಡಿದ್ದಾರೆ, ISR ಶಕ್ತಿ ಮತ್ತು ISR ತೇವಂ ಅಂತ. ಅದನ್ನು ಕೂಡ ಕೊಳೆ ರೋಗವನ್ನ ತಡ್ಕೊಂಡು ಬೆಳೀತಕ್ಕಂಥ ತಳಿಗಳು, ಅದನ್ನು ಬೇಕಾದ್ರೆ ಎಲ್ಲಾದ್ರೂ ಸಿಕ್ಕಿದ್ರೆ ತೋಟದಲ್ಲಿ ತಗೊಂಡು ಬಂದು ಮಿಶ್ರಣ ಮಾಡಿ ಬೆಳೆದ್ರೆ ಕೊಳೆ ರೋಗವನ್ನ ಹತೋಟಿಯನ್ನ ಮಾಡಬಹುದು. ಇದು ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಬರತಕ್ಕಂಥ ಕೊಳೆ ರೋಗದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಎಲ್ಲಾ ರೈತರುಗಳು ಹೆಚ್ಚಾಗಿ ಕೇಳ್ತಾ ಇರತಕ್ಕಂಥದ್ದು ಒಂದು ವಿಷಯ ಏನಂದ್ರೆ, ಹೆಚ್ಚಾಗಿ ನೀರು ನಿಂತ್ಕೊಳ್ತಕ್ಕಂಥ ಜಾಗ ಏನಾದ್ರು ಇದ್ರೆ, ಅಂದ್ರೆ ತುಂಬಾ ನೀರು ನಿಂತ್ಕೊಳ್ತಕ್ಕಂಥ ಜಾಗ ಅಲ್ಲಿ ಶೀತ ಪ್ರದೇಶ ಅಂತ ಏನ್ ಹೇಳ್ತೀವಿ ಆತರ ಇದ್ರೆ, ಕಸಿ ಕಡ್ದಂತ ಕಾಳು ಮೆಣಸು ಗಿಡಗಳು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ, ಅದನ್ನ ತಕೊಂಡು ಬಂದು ತುಂಬಾ ನೀರು ನಿಂತ್ಕೊಳ್ಳೋ ಜಾಗ ಅಲ್ಲ, ಶೀತ ಪ್ರದೇಶ ಇರತಕ್ಕಂಥ ಜಾಗಕ್ಕೆ ಬೇಕಾದ್ರೆ ನಾವು ಗ್ರಾಫ್ಟೆಡ್ ಪೇಪರ್ ಅನ್ನು ತಂದು ಬೇಕಾದ್ರೆ ಪ್ಲಾಂಟಿಂಗ್ ಮಾಡ್ಕೊಳ್ಬಹುದು. ಅದರಿಂದ ಏನಾಗುತ್ತೆ, ಗಿಡ ಸಾಯಲ್ಲ ಬಟ್ ಎಲೆಗಳು ರೋಗ ಬರುತ್ತೆ, ಅದನ್ನ ಸಿಂಪಡಣೆ ಮಾಡಿಕೊಂಡು ಹತೋಟಿಯನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಸ್ವಲ್ಪ ಶೀತ ಪ್ರದೇಶ ಇದ್ರೆ ಗ್ರಾಫ್ಟೆಡ್ ಪೇಪರ್ ಕೂಡ ಪ್ಲಾಂಟಿಂಗ್ ಮಾಡಿಕೊಂಡ್ರೆ ಈ ಕೊಳ ರೋಗವನ್ನು ನಾವು ಹತೋಟಿಯನ್ನು ಮಾಡಬಹುದು. ಕಾಳು ಮೆಣಸು ಕೊಡಗಿನ ಪ್ರಮುಖವಾದ ಬೆಳೆನೆ ಅಂತ ಹೇಳಬಹುದು. ಇವತ್ತಿನ ಬೆಲೆ ಏರಿಕೆಯಿಂದ ಅಥವಾ ಕಾಫಿಯ ಇಳುವರಿಯಲ್ಲಿ ಆಗಿರುವ ವ್ಯತ್ಯಾಸದಿಂದ ಮತ್ತಿತರ ಕಾರಣಗಳಿಂದ ಎಷ್ಟೋ ಜನ ತುಂಬಾ ಪ್ರೀತಿಯಿಂದ ಕಾಳು ಮೆಣಸನ್ನ ಸಾಗುವಳಿ ಮಾಡ್ತಿದ್ದಾರೆ, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಷ್ಟೋ ಜನ ಕಾಳು ಮೆಣಸನ್ನ ಕಳ್ಕೊಂಡು ತತ್ತರಿಸಿದರೆ, ಕಾಳು ಮೆಣಸು ಮುಂದೆ ಹೇಗೆ ಬರುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ. ಕೆಲವೊಬ್ಬರು ಬೋರೋ ದ್ರಾವಣವನ್ನ ಸಿಂಪರಣೆ ಮಾಡೋದಿಲ್ಲ, ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಬಳಕೆ ಮಾಡೋದಿಲ್ಲ, ಬಹಳ ಸಹಜವಾಗಿ ಕಾಳು ಮೆಣಸನ್ನ ಸಾಗುವಳಿ ಮಾಡ್ತಾರೆ, ಅಲ್ಲಿನ ಇಳುವರಿಯನ್ನ ಪಡ್ಕೊಳ್ತಿದ್ದಾರೆ. ಎಂಥ ಮಳೆ ಬಂದ್ರೂ ಏನು ವ್ಯತ್ಯಾಸ ಆದ್ರೂ ನಮ್ಮಲ್ಲಿ ಬಳ್ಳಿಗಳು ವರ್ಷಕ್ಕೆ 1-2 ಹೋಗುದಿಲ್ಲ ಅಂತ ಅನ್ಕೊಂಡು ಹೇಳುದಿದೆ. ಜೈವಿಕ ಪದ್ಧತಿಯನ್ನ ಅನುಸರಿಸಿಕೊಂಡು ಸಗಣಿ ಗೊಬ್ಬರ, ಟ್ರೈಕೋಡರ್ಮ, ಜೀವಾಮೃತ, ಬೂದಿ ಈ ರೀತಿಯ ಪದಾರ್ಥಗಳನ್ನ ಹಾಕೊಂಡು ಕಾಳು ಮೆಣಸನ್ನ ಆರೋಗ್ಯಕರವಾಗಿ ಇಟ್ಕೊಂಡಿರೋರು ಇದಾರೆ. ನಾವು ಆಕಾಶವಾಣಿಗೆ 4-6 ಜನನ್ನ ಸಂಪರ್ಕ ಮಾಡಿದಾಗ ಈ ವಿಚಾರ ಗೊತ್ತಾಯ್ತು. ಈ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಸರ್ ಈಗ ಸಿಂಪಡಣೆ ಬೇಕು ಅಂತ ಏನಿಲ್ಲ. ನಾನಾಗ್ಲೇ ಹೇಳಿದಾಗೆ ಈ ಕೆಲವೊಂದು ಸಂದರ್ಭದಲ್ಲಿ ಮಳೆ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಕೊಳೆ ರೋಗ ಬರೋದೇ ಇಲ್ಲ. ಮೊದಲೆಲ್ಲ ನಮ್ಮ ಹಿರಿಯರೆಲ್ಲ ಸಿಂಪಡಣೆಯನ್ನು ಕೂಡ ಮಾಡ್ತಾನೆ ಇರಲಿಲ್ಲ ಯಾರು ಕೂಡ. ಇತ್ತೀಚಿನ ದಿನಗಳು ಕಳೆದ ಒಂದು 15 ವರ್ಷದಿಂದ ಈಚೆಗೆ ನಾವು ಈ ಸಿಂಪಡಣೆ ಅಂತಕ್ಕಂಥ ಬಂದಿರೋದು. ಬಟ್ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು, ಸ್ಪೆಷಲಿ ಟ್ರೈಕೋಡರ್ಮ ಅಥವಾ ಸೂಡಮೋನಸ್ ಫ್ಲೋರೆಸೆನ್ಸ್ ಆಗಿರ್ಬೋದು ಅಥವಾ ನಮ್ಮ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಆಗಿರ್ಬೋದು, ಅಂತದನ್ನ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಆಗ್ಲೇ ಹೇಳಿದಾಗ ಬೇವಿನ ಹಿಂಡಿ ಬೇವಿನ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಬುಡಕ್ ಹಾಕೋದ್ರಿಂದ ಈ ರೋಗವನ್ನ ನಾವು ಹತೋಟಿ ಮಾಡಬಹುದು. ಹಾಗೇನೇನು ತೊಂದರೆ ಏನಿಲ್ಲ, ಬಳಸಲೇಬೇಕು ಅಂತ ಏನಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಸಾರಿ ಜೋರಾಗಿ ಒಂದು 30 ಇಂಚು 40 ಇಂಚು ಒಂದು ವಾರ 8 ದಿನದಲ್ಲಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ತುಂಬಾ ನೀರು ನಿಂತ್ಕೊಳ್ತಕ್ಕಂಥದ್ದು ಶೀತ ಪ್ರದೇಶ ಆಗಿರೋದ್ರಿಂದ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ರೋಗ ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಸಿಂಪಡಣೆ ಮಾಡಿದ್ರೆ ತೊಂದರೆ ಏನಿಲ್ಲ, ಬಟ್ ಸಿಂಪಡಣೆ ಮಾಡದೆ ಒಂದು ಸಾರಿ ರೋಗ ಬಂದ್ಬಿಟ್ಟು ಬೇರೆ ಏನಾದ್ರೂ ಅದು ತುತ್ತಾಗ್ಬಿಟ್ರೆ ಮತ್ತೆ ನಾವು ಆ ರೋಗ ಬಂದಿರತಕ್ಕಂಥ ಬಳ್ಳಿಗಳು ಉಳಿಸಕ್ಕಾಗಲ್ಲ. ಯಾಕೆಂದ್ರೆ ಇದಕ್ಕೆ ಶೀಘ್ರ ಸೊರಗು ರೋಗ ಅಂತ ಮೊದಲೇ ಹೆಸರು. ಏನಕ್ಕೆ ಅದು ಕರಿತೀವಿ ಅಂದ್ರೆ, ಈ ರೋಗ ಏನಾದ್ರೂ ಬೇರೆಗೆ ಬಂದ್ಬಿಟ್ರೆ ಅದಕ್ಕೆ ಕಾಂಡಭಾಗ ಕೊಡಿದ್ರೆ ಆ ರೋಗ ಬಂದ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ 30 ದಿನದಲ್ಲಿ ನಾವು ಬಳ್ಳಿಗಳನ್ನ ಕಳ್ಕೊಬಿಡ್ತೀವಿ. 15-20 ವರ್ಷ ಕಷ್ಟಪಟ್ಟು ಬೆಳೆಸಿರ್ತೀವಿ, ಬಟ್ ಒಂದೇ 2 ದಿನದಲ್ಲಿ ಅಥವಾ ಒಂದು 10 ದಿನದಲ್ಲಿ ಬಂದು ಬಳ್ಳಿ ಸತ್ತೋಗುತ್ತೆ ಅಂದ್ರೆ ಮತ್ತೆ ಅದನ್ನ ನಾವು ನೆಟ್ಟಿ ಮತ್ತೆ ಬೆಳೆಸಿ ಆ ಒಂದು ಅರ್ಲಿಯರ್ ಏನಿತ್ತು ಆ ರಿಚ್ನೆಸ್ ತರಲಿಕ್ಕೆ ಈಗ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಕಾಫಿ ತೋಟ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರುತ್ತೆ, ಅದ್ರ ಮಿಡ್ಡದಲ್ಲೇ ನಾವು ಹೊಸ ಪೆಪ್ಪರ್ ಗಿಡಗಳನ್ನ ನೆಟ್ಟಿ ಎಬ್ಸಕ್ ಆಗೋದಿಲ್ಲ. ಅದಕ್ಕೋಸ್ಕರ ಇರತಕ್ಕಂತ ಬಳ್ಳಿಗಳನ್ನ ಉಳಿಸ್ಕೊಳ್ತಕ್ಕಂಥದ್ದನ್ನು ಮೊದಲನೇ ಪ್ರಾಮುಖ್ಯತೆಯನ್ನು ಕೊಟ್ಟು ಕೆಲವೊಂದು ಮುಂಜಾಗ್ರತಾ ಕ್ರಮ ಅನುಸರಿಸಿದ್ರೆ ಖಂಡಿತವಾಗೂ ಕೂಡ ಈ ಕೊಳರೋಗದಿಂದ ಮುಕ್ತಿಯನ್ನು ಹೊಂದಬಹುದು. ಒಳ್ಳೆಯ ಸಂಗತಿನೇ. ಅಂದ್ರೆ ಇದೇ ಬೇಕು ಅದೇ ಬೇಕು ಅನ್ನೋದಕ್ಕಿಂತ ಸಂದರ್ಭವನ್ನು ನೋಡಿಕೊಂಡು ನಿಭಾಯಿಸುವ ನಿಟ್ಟಿನಲ್ಲಿ ರೈತರು ಕಾರ್ಯಪ್ರವೃತ್ತರಾದ್ರೆ ಒಳ್ಳೇದೆ. ಶುಂಠಿ ನಮ್ಮ ಕೊಡಗು ಜಿಲ್ಲೆಯಲ್ಲಿನೂ ಬೆಳೆಯಲಾಗ್ತಾ ಇದೆ, ಹಾಗೆ ಕಾಳು ಮೆಣಸಿನಲ್ಲಿ ಎದುರಾಗಿರುವ ಸಮಸ್ಯೆಗಳನ್ನು ರೈತರು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕಿಂತ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ಅನ್ಕೊಂಡು ಹುಡುಕಿ ಅಂತ ಹೋದ್ರೆ, ತಾವು ಹೇಳಿದಂಗೆ ತಳಿಗಳನ್ನ ಬದಲಾವಣೆ ಮಾಡ್ಕೊಳ್ಬಹುದು, ನಾವು ಮಾಡುವ ಕೆಲಸಗಳಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೊಳ್ಬಹುದು, ಆ ಮೂಲಕ ಸಮಸ್ಯೆಗಳನ್ನ ತಗ್ಗಿಸಿಕೊಳ್ಬಹುದು. ಶುಂಠಿಯಲ್ಲಿ ಎಷ್ಟೋ ಜನ ಕೊಳೆ ರೋಗಕ್ಕೆ ತುತ್ತಾದ್ಮೇಲೆ ಬೆಳೆನೆ ಹೋಗ್ಬಿಡ್ತು, ಇನ್ನೇನು ಇದರಿಂದ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಶುಂಠಿಗೆ ಕೊಳೆ ರೋಗ ಅನ್ನೋದು ತುಂಬಾ ಸಮಸ್ಯಾತ್ಮಕವಾದ ಸಂಗತಿನೇ. ಈ ಬಗ್ಗೆ ಹೇಳಿ, ನಮ್ಮ ಕೊಡಗಿನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಈ ಬಗ್ಗೆ ರೈತರು ಏನು ತಿಳ್ಕೊಳ್ಬೇಕು? ಈಗ ನಾವು ಮುಖ್ಯವಾಗಿ ಶುಂಠಿಗೆ ಬರೋದಾದ್ರೆ ಸರ್, ಕಳೆದ ಒಂದು 3-4 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಯಾವ ಮೂಲೆ ಮೂಲೆಗೆ ಹೋದ್ರು ಕೂಡ ಎಲ್ಲರೂ ಕೂಡ ಶುಂಠಿ ಮಾಡ್ತಾ ಇದ್ರು. ಬಟ್ ಕಳೆದ ವರ್ಷದಲ್ಲಿ ಶುಂಠಿ ಬೆಲೆ ತೀವ್ರವಾಗಿ ಕುಸಿತ ಉಂಟಾಯ್ತು, ಅದು ಚೀಲಕ್ಕೆ 600-700 ರೂಪಾಯಿ ಬಂದ್ ಇಟ್ಕೊಬಿಡ್ತು. ಹಾಗಾಗಿ ಕಳೆದ ವರ್ಷಕ್ಕೆ ನಾವು ಅದನ್ನ ಹೋಲಿಸಿ ನೋಡಿದಾಗ ಈ ವರ್ಷ ಸ್ವಲ್ಪ ಶುಂಠಿ ಮಾಡಿರ್ತಕ್ಕಂತ ರೈತರುಗಳ ಸಂಖ್ಯೆ ಸ್ವಲ್ಪ ಕಡಿಮೆ, ಪ್ರದೇಶನೂ ಕೂಡ ಕಡಿಮೆ ಆಗಿದೆ. ಬಟ್ ರೋಗ ಅದು ಹೆಚ್ಚು ಅಂತ ಕಡಿಮೆ ಅಂತ ಏನು ಕೇಳೋದಿಲ್ಲ. ಬಟ್ ರೋಗ ಎಲ್ಲ ಕಡೆ ಇರುತ್ತೆ, ಯಾಕೆಂದ್ರೆ ಸಾಮಾನ್ಯವಾಗಿ ಬೆಳೀತಾ ಇರತಕ್ಕಂಥ ಪ್ರದೇಶ ಕಡಿಮೆ ಆಗಿದೆ ಹೊರತು ರೋಗದ ಸಂಖ್ಯೆ ಉಲ್ಬಣ ಆಗ್ತಕ್ಕಂಥದ್ದು ಏನು ಕಡಿಮೆ ಆಗಿಲ್ಲ. ಎಸ್ಪೆಷಲಿ ತೀವ್ರವಾಗಿ ಈ ಒಂದು ಕೊಳೆ ರೋಗ ಬಾಧಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ರೋಗ ಬಂದಿರತಕ್ಕಂಥ ಶುಂಠಿಗಳನ್ನ ತಕೊಂಡ್ ಬಂದು ನಾಟಿ ಮಾಡ್ತಕ್ಕಂಥದ್ದು. ಈಗ ಎಸ್ಪೆಷಲಿ ಜನರಲ್ಲಿ ನಾವ್ ಹೇಗೆ ಅಂದ್ರೆ ಶುಂಠಿಗಳ ಬೀಜದ ಆಯ್ಕೆಯಲ್ಲಿ ತಪ್ಪನ್ನ ಮಾಡ್ತಾ ಇರ್ತಕ್ಕಂಥದ್ದು, ಈಗ ಯಾರೊಬ್ರು ಶುಂಠಿ ಬೀಜ ತಕೊಂಡ್ ಬರ್ತೀವಿ ಅಂತ, ನಾನು ಹಾಸನ್ಗೆ ಹೋಗ್ತಿದ್ದೀನಿ, ಅರಕಲಗೋಡ್ಗೆ ಹೋಗ್ತಿದ್ದೀನಿ, ಆ ಕಡೆ ಬೆಳಗಾವಿಗೆ ಹೋಗ್ತಿದ್ದೀನಿ ಅಂದ್ರೆ ಖುದ್ದಾಗಿ ಎಲ್ಲಾ ರೈತರುಗಳು ಹೋಗಿ ಏನೋ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾ ಇಲ್ಲ. ನಾವು ಏನ್ ಮಾಡ್ತೀವಿ, ಯಾರೋ ಒಬ್ರು ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ನನಗೊಂದ್ 2 ಚೀಲ ತಗೊಂಬ, ನಾವೊಂದ್ 2 ಎಕರೆ ಹಾಕ್ತೀನಿ, 1 ಎಕರೆ ಹಾಕ್ತೀನಿ ಅನ್ನೋ ಪದ್ಧತಿಯಲ್ಲಿ ನಾವು ಮಾತಾಡ್ತಿದ್ವಿ. ಹೊರತು ಶುಂಠಿ ಬೀಜದ ಆಯ್ಕೆಯಲ್ಲಿ ಸ್ವಲ್ಪ ನಾವು ತಪ್ಪನ್ನ ಮಾಡ್ತಿದ್ವಿ. ಹಾಗಾಗಿ ಪ್ರಮುಖವಾಗಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ರೋಗ ಬಂದಿರತಕ್ಕಂಥ ಬೀಜಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ತಕೊಂಡ್ ಬಂದು ಅದನ್ನ ನಾವು ನಾಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲಾ ರೈತರಲ್ಲಿ ಕೇಳ್ಕೊಳ್ಳೋದು, ಮೊದಲನೇದಾಗಿ ಬೀಜದ ಆಯ್ಕೆಯಲ್ಲಿ ಪ್ರಾಮುಖ್ಯತೆಯನ್ನು ಕೊಡಿ. ಮತ್ತೆ ಈಗ ನಾವು ತಗೊಂಡ್ ಬಂದ ಗದ್ದೆಗೆ ಹಾಕ್ಬಿಟ್ಟಿರ್ತೀವಿ, ಕೊಳೆ ರೋಗ ಅಂತ ಹೇಗಿರುತ್ತೆ, ಈಗ ಮಹಾಕಾಳಿ ಅಂತ ಹೇಳ್ತಾರೆ, ಕೆಲವರು ಕರಿಕಡ್ಡಿ ಅಂತ ಹೇಳ್ತಾರೆ, ಕೆಲವರು ಕೊಳೆ ರೋಗ ಅಂತ ಹೇಳ್ಬಿಡ್ತಾರೆ. ಈ ಮೂರು ಕೂಡ ಬೇರೆ ಬೇರೆಯಿಂದಾನೇ ಬರ್ತವೆ. ಈಗ ಕೊಳೆ ರೋಗ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಪಿಥಿಯಂ ಮೆಟಟೋರಿಯಂ ಅಥವಾ ಪಿಥಿಯಂ ಅಪನೆಡರ್ಮಟಮ್ ಅಂತ ಹೇಳ್ತೀವಿ, ಆ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಬಟ್ ಅದೇ ಮಹಾಕಾಳಿ ಅಂತ ಬರ್ತಕ್ಕಂಥದ್ದು ದುಂಡಾಣುಯಿಂದ, ಪ್ರಾಲಸ್ಟಾನಿಯ ಸೊಲನೇಸಿಯರಮ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಮಹಾಕಾಳಿ. ಮತ್ತೆ ಇನ್ನು ಕರಿಕಡ್ಡಿ ಅಂತಕ್ಕಂಥದ್ದು ಅದು ಫಿಜೇರಿಯಂ ಇಂದ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಈ ಮೂರು ಕೂಡ ಬೇರೆ ಬೇರೆನೆ. ಬಟ್ ನಮ್ಮ ಗದ್ದೆಗಳಲ್ಲಿ ಅಥವಾ ನಾವು ಶುಂಠಿ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಹೇಗೆ ಗುರುತಿಸಬೇಕು ಇದು ಶುಂಠಿ ಕೊಳೆ ರೋಗನ ಅಥವಾ ಮಹಾಕಾಳಿನ ಅಥವಾ ಕರಿಕಡ್ಡಿ ರೋಗನ ಅಂದ್ರೆ, ಈಗ ಕರಿಕಡ್ಡಿ ರೋಗ ಅಂದ್ರೆ ಎಲೆಗಳು ಕೆಳಭಾಗದಿಂದ ಹಳದಿ ಆಗ್ತಾ ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ಆ ಎಲೆಗಳೆಲ್ಲ ಹಳದಿಯಾಗಿ ಬಾಡದಂಗಾಗಿ ಮಿಡ್ಲೆಲ್ಲ ಒಂದು ಬೆಳ್ದಿ ಬಂದಿರತಕ್ಕಂಥ ಕಡ್ಡಿಯನ್ನ ನಾವು ಕಿತ್ಕೊಂಡು ನೋಡಿದ್ರೆ ಬುಡದಲ್ಲಿ ಆ ಶುಂಠಿಯ ಒಳಗ ಭಾಗದಲ್ಲಿ ಏನಪ್ಪಾ ಅಂದ್ರೆ ಒಂಥರ ಕೆಂಪು ಬಂದಂಗ್ ಬಂದಿರುತ್ತೆ, ಮತ್ತೆ ಸ್ವಲ್ಪ ವಾಸನೆನೂ ಕೂಡ ಇರುತ್ತೆ ಕಾಂಡದ ಭಾಗದಲ್ಲಿ, ಅದನ್ನ ನಾವು ಕರಿಕಡ್ಡಿ ರೋಗ ಅಂತ ಹೇಳ್ತಕ್ಕಂಥದ್ದು. ಕೊಳತೋಗಿರುತ್ತದೆ ಕಡ್ಡಿಗಳೆಲ್ಲ. ಬಟ್ ಅದೇ ಕೊಳೆ ರೋಗ ಆದ್ರೆ ಏನಾಗುತ್ತೆ, ಎಲೆಗಳು ಪ್ರಾರಂಭಿಕ ಹಂತದಲ್ಲಿ ಹಸಿರದಾಗಿದ್ದು ಅಂಚಲೆಲ್ಲ ಸ್ವಲ್ಪ ಹಸಿರನ್ನ ಕಳ್ಕೊಂಡು ಅದು ಕೂಡ ಹಳದಿ ಬರ್ತಾ ಇರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇದು ಕೂಡ ಸಂಪೂರ್ಣ ಎಲೆಗಳೆಲ್ಲ ಹಳದಿಗೆ ತುತ್ತಾಗಿ ಕಂಪ್ಲೀಟ್ ಆಗಿ ಶುಂಠಿಯ ಬಡ್ಡೆ ಎಲ್ಲ ಸತಕ್ತಕ್ಕಂಥದನ್ನ ನಾವು ಕಾಮನ್ ಆಗಿ ನೋಡ್ತೀವಿ. ಮತ್ತೆ ಅಂತ ಬಡ್ಡೆನ ಕಿತ್ಕೊಂಡು ನೋಡಿ ಅದು ಕೂಡ ಒಂಥರ ವಾಸನೆ ಬಂದ ಇರ್ತದೆ, ಮೆದುಕೊಳೆ ರೋಗ, ಮೃದುಕೊಳೆ ರೋಗ, ಕೊಳೆ ರೋಗ ಅಂತ ಬೇರೆ ಬೇರೆ ಹೆಸರು ಕಳೀತಾ ಇರ್ತೀವಿ. ಹಾಗಾಗಿ ಅದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಹಾಕಾಳಿ ಆದ್ರೆ ಹೇಗಾಗಿರುತ್ತೆ ಅಂದ್ರೆ ಎಲೆಗಳೆಲ್ಲ ಬಾಡದಾಗಿರುತ್ತೆ, ಅದೇನು ತುಂಬಾ ಹಳದಿಗೆ ಬಂದಿರೋದಿಲ್ಲ. ಬಟ್ ಇವತ್ತು ಒಂದ್ ಗಿಡಕ್ಕೆ ಬಂದ್ರೆ ನಾಳೆ ಇಮಿಡಿಯೇಟ್ ಆಗಿ ಆ ಒಂದು ಬೆಡ್ಡಲ್ಲಿ ಒಂದು 15 ಗಿಡಗಳೆಲ್ಲ ಸತ್ತೋದಾಗಿರುತ್ತೆ. ಇವು ಮೂರು ಕೂಡ ಬೇರೆ ಬೇರೆ ತರದ ಲಕ್ಷಣಗಳನ್ನ ತೋರಿಸ್ತಾ ಇರುತ್ತೆ. ಬಟ್ ರೈತರ ಮಟ್ಟದಲ್ಲಿ ಇದು ಶಿಲೀಂಧ್ರದಿಂದ ಬಂದಿದೆಯಾ ಅಥವಾ ದುಂಡಾಣುಯಿಂದ, ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ ಅಂತ ಕಂಡುಹಿಡಬೇಕಾದ್ರೆ ಮನೆಯಲ್ಲಿ ಒಂದು ಸಿಂಪಲ್ ಟೆಸ್ಟ್ ಮಾಡ್ಕೊಳ್ಬಹುದು, ಊಸಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಆ ಊಸಿಂಗ್ ಟೆಸ್ಟ್ ಅಂದ್ರೆ ಹೇಗೆ ಅಂದ್ರೆ ಒಂದು ಗಾಜಿನ ಲೋಟ ತಗೊಂಡು ಅದಕ್ಕೆ ಒಂದು 1/2 ಗ್ಲಾಸ್ ಅಷ್ಟು ನೀರು ತುಂಬಿಕೊಳ್ಳಿ. ಯಾವ್ದಾದ್ರು ಒಂದು ಕೊಳೆ ರೋಗ ಬಂದಿರತಕ್ಕಂಥದ್ದು ಅಥವಾ ಯಾವ್ದೋ ಒಂದು ಬಳ್ಳಿ ಬಾಡ್ತಾ ಇದೆ ಅಂದ್ರೆ ಅದ ಸಂಪೂರ್ಣ ಗೆಡ್ಡೆನ ತಗೊಂಡು ಸ್ವಲ್ಪ ಅದ್ರ ಮಣ್ಣಿನ ತೊಳೆದ್ಬಿಟ್ಟು ಆ ಗೆಡ್ಡೆನ ಒಂದು ಚಾಕಲ್ಲಿ ಕಟ್ ಮಾಡ್ಕೊಂಡು ನೀರು ತುಂಬಿಕೊಂಡಿರ್ತೀವಿ ಒಂದು 1/2 ಗ್ಲಾಸ್ ಅಲ್ಲಿ, 1/2 ಇರತಕ್ಕಂಥ ನೀರಿಗೆ ಈ ಶುಂಠಿಯನ್ನ ಕಟ್ ಮಾಡಿ ಮುಳುಗಿಸಬೇಕು. ಮುಳುಗಿಸಿ ಒಂದು 2 ನಿಮಿಷ ಬಿಟ್ರೆ ಅದ ಏನಾದ್ರೂ ಶಿಲೀಂಧ್ರದಿಂದ ಬಂದಿದ್ರೆ ನಾವು ಹೇಗೆ ಮುಳುಗಿಸ್ತೀವೋ ಹಾಗೆ ಇರುತ್ತೆ, ಅದರಲ್ಲಿ ಲಕ್ಷಣಗಳು ಏನು ತೋರಿಸೋದಿಲ್ಲ. ಬಟ್ ಅದೇ ಬ್ಯಾಕ್ಟೀರಿಯಾದ ಬಂದಿದ್ರೆ ಅಥವಾ ಮಹಾಕಾಳಿ ಆಗಿದ್ರೆ ನೀರಿಗೆ ಮುಳುಗಿಸ್ತಾಣ ಶುಂಠಿ ಕೆಳಭಾಗದಲ್ಲಿ ಒಂಥರ ಗಂದ್ಕಡಿಲಿ ಹೊಗೆ ಬಂದಾಗ ನೀರಿನ ಒಳಗಡೆ ಊಸ್ ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ. ಆ ಒಂದು ಲಕ್ಷಣದಲ್ಲಿ ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ ಶಿಲೀಂಧ್ರದಿಂದ ಬಂದಿದೆಯಾ ಅಂತ ಪರೀಕ್ಷೆಯನ್ನ ಮಾಡ್ಕೊಳ್ಬಹುದು. ಇನ್ನು ಈ ರೋಗಗಳು ಯಾವ್ದು ಅಂತ ಕಂಡುಹಿಡಿಯದ ಒಂದು ವಿಧಾನ ಆದ್ರೆ ಇದನ್ನ ಹತೋಟಿ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾವಾಗ್ಲೂ ಅಷ್ಟೇ ದಯವಿಟ್ಟು ಎಲ್ಲಾ ರೈತರಲ್ಲೂ ಕೇಳ್ಕೊಳ್ಳೋದು, ಪ್ರಾರಂಭಿಕ ಹಂತದಲ್ಲೇ ರೋಗ ಬಂದಿರದೇ ಇರತಕ್ಕಂಥ ಜಾಗದಲ್ಲಿ ಚೆನ್ನಾಗಿ ರೋಗ ಮುಕ್ತ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಶುಂಠಿಯನ್ನ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಚೀಲದಲ್ಲಿ ನಿಮಗೆ 1-2 ಬಡ್ಡೆಗಳು ಕೂಡ ಏನಾದ್ರು ಶುಂಠಿ ಬಂದಿರತಕ್ಕಂಥದ್ದು ಮಿಶ್ರಣ ಮಾಡ್ಕೊಂಡು ತಗೊಂಡ್ ಬಂದ್ ಬೆಳೆದ್ಬಿಟ್ರು ಕೂಡ ಕಂಪ್ಲೀಟ್ ಬೆಡ್ಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ರೋಗ ರಹಿತವಾಗಿರತಕ್ಕಂಥ ಶುಂಠಿ ಬಿತ್ತನೆ ಬೀಜಗಳನ್ನೇ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ಇದು ಮೊದಲನೇದಾಗಿ. ಇನ್ ಕೇಸ್ ಏನು ತಂದು ಬಿಟ್ಟಿರ್ತೀರ, ತಂದ್ರೂ ಕೂಡ ಅಷ್ಟೇ ಬೀಜೋಪಚಾರ ಮಾಡದೆ ದಯವಿಟ್ಟು ಯಾರು ಕೂಡ ಶುಂಠಿಯನ್ನ ನಾಟಿ ಮಾಡಕ್ ಹೋಗ್ಬಾರ್ದು. ಬೀಜೋಪಚಾರವನ್ನ ಕಂಪಲ್ಸರಿ ಮಾಡ್ಲೇಬೇಕು ಶುಂಠಿಯನ್ನ ನಾಟಿ ಮಾಡಕ್ ಮೊದ್ಲು. ಹೇಗ್ ಮಾಡ್ಬೇಕು ಅಂದ್ರೆ, ಈಗ ಶುಂಠಿಗೆ ನಾವು ಬೀಜೋಪಚಾರಕ್ಕೆ ಶಿಫಾರಸ್ ಮಾಡ್ತಕ್ಕಂಥದ್ದು ಮ್ಯಾಂಕೋಜಬ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದು 1 ಕೆಜಿ ಬಿತ್ತನೆ ಬೀಜಕ್ಕೆ 3-4 ಗ್ರಾಮ್ ಅನ್ನ ಹಾಕೊಳ್ಬಹುದು. ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಅಂತ ಬರುತ್ತೆ ಶಿಲೀಂಧ್ರನಾಶಕ, ಅದಾದ್ರೆ 1 ಕೆಜಿ ಬೀಜಕ್ಕೆ 2 ಗ್ರಾಮ್. ಎರಡರಲ್ಲಿ ಯಾವ್ದಾದ್ರು ಒಂದ್ ಮಾಡ್ಕೊಳ್ಳಿ, ಮ್ಯಾಂಕೋಜಬ್ ಆದ್ರೆ 4 ಗ್ರಾಮ್, ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಆದ್ರೆ 2 ಗ್ರಾಮ್. ಅಂದ್ರೆ ಈಗ ಒಂದು 200 ಲೀಟರ್ ನೀರಿಗೆ ತಗೊಂಡ್ರೆ ಅಂದ್ರೆ 400 ಗ್ರಾಮ್ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್, ಅಥವಾ ಅದಿಲ್ಲ ಅಂದ್ರೆ ಬರೀ ಮ್ಯಾಂಕೋಸಬ್, ಅದ್ ನಮ್ಗೆ ಇಂಡೋಫಿಲ್ M45 DTN M45 ಅಂತ ಸಿಗುತ್ತೆ. ಆ ಮ್ಯಾಂಕೋಸಬ್ ಆದ್ರೆ 1 ಡ್ರಮ್ಗೆ 600 ಗ್ರಾಮ್ ಮಿಶ್ರಣ ಮಾಡ್ಕೊಂಡು 200 ಲೀಟರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ 200 ಕೆಜಿ ಶುಂಠಿ ಹಾಕೋಕ್ ಆಗೋದಿಲ್ಲ, ಯಾಕಂದ್ರೆ ಶುಂಠಿ ಹಾಕಿದ ತಕ್ಷಣ ನೀರೆಲ್ಲ ಕೆಳಗೆ ಚೆಲ್ಲೋಗ್ತಾ ಇರತ್ತದ. ಅವಾಗ ಏನ್ ಮಾಡ್ಬೇಕು, 2 ಡ್ರಮ್ಗೆ 100 ಲೀಟರ್ ಒಂದ್ ಕಡೆ ಮಾಡ್ಕೊಳ್ಳೋದು, ಇನ್ನೊಂದು 100 ಲೀಟರ್ ಒಂದ್ ಕಡೆ ಮಾಡ್ಕೊಂಡು 100 ಲೀಟರ್ ಇರತಕ್ಕಂತ ಡ್ರಮ್ಗೆ 100 ಕೆಜಿ ಶುಂಠಿ ಹಾಕೋದು, ಇನ್ನೊಂದು 100 ಲೀಟರ್ ಇರತಕ್ಕಂತ ಡ್ರಮ್ಗೆ 100 ಕೆಜಿ ಹಾಕೋದು. ಅದನ್ನ ಮಿನಿಮಮ್ ಸಿಂಧಲ್ ನಾಶಕದ ದ್ರಾವಣದಲ್ಲಿ 15 ನಿಮಿಷ ಹಾಗೆ ಬಿಟ್ಟು ನಂತರ ಅದನ್ನ ತೆಗೆದು 15 ನಿಮಿಷ ನೆರಳಿನಲ್ಲಿ ಒಣಗಿಸಿ ಆ ನಂತರ ಶುಂಠಿಯನ್ನ ನಾಟಿ ಮಾಡ್ಲಿಕ್ಕೆ ಉಪಯೋಗವನ್ನ ಮಾಡ್ಕೊಳ್ಬೇಕು. ಫೀಲ್ಡ್ ಅಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ಹೇಗೆ ಅಂದ್ರೆ, ಮೊದಲನೇದು ಕರೆಕ್ಟ್ ಆಗಿ ಮಾಡ್ತಾರೆ, ಒಂದ್ ಸರಿ ನಾವು ಮುಳುಗಿಸಿ ಅದನ್ನ ಸಿ ಟ್ರೀಟ್ಮೆಂಟ್ ಮಾಡಿ ರೈಸಮ್ ಟ್ರೀಟ್ಮೆಂಟ್ ಮಾಡಿ ಅದನ್ನ ನಾಟಿ ಮಾಡಿದ್ಮೇಲೆ ಅಲ್ಲೇ ಕೆಲವು ದ್ರಾವಣ ಉಳ್ಕೊಂಡಿರುತ್ತೆ, ಅದಕ್ಕೆ ಎಗೇನ್ ಮತ್ತೆ ಶುಂಠಿಯನ್ನ ಹಾಕ್ತಾರೆ. ಶುಂಠಿ ಹಾಕ್ಬೇಕಾದ್ರೆ ಯಾರು ಕೂಡ ಅಗೇನೆಸ್ ಅದಕ್ಕೆ ಶಿಲೀಂಧ್ರ ನಾಶಕವನ್ನು ಆಡ್ ಮಾಡೋದಿಲ್ಲ. ಇರ್ತಕ್ಕಂಥ ದ್ರಾವಣಕ್ಕೆ ಪದೇ ಪದೇ ಶುಂಠಿಯಾಗಿ ಹಾಕೊಂಡು ಹೋಗ್ತಾ ಇರ್ತಾರೆ ಹೊತ್ತು ಶಿಲೀಂಧ್ರ ನಾಶಕವನ್ನು ಆಡ್ ಮಾಡೋದಿಲ್ಲ. ಹಾಗಾಗಿ ನೀವು ಮೊದಲನೇ ಸಾರಿ ಮಾಡಿದಾಗ ಸರಿಯಾಗಿರುತ್ತೆ, ಬಟ್ ಎರಡನೇ ಸಾರಿ ನೀವು ಶುಂಠಿ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ದ್ರಾವಣಕ್ಕೆ ನೀವೇನು ಶಿಲೀಂಧ್ರ ನಾಶಕವನ್ನು ಆಡ್ ಮಾಡಿರ್ತೀರಿ ಮೊದಲನೇ ಸಾರಿ, ಅದರಲ್ಲಿ ಅರ್ಧ ಭಾಗ ಅಂದ್ರೆ ಈಗ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ 400 ಗ್ರಾಮ್ ಆಗಿದ್ರೆ 200 ಗ್ರಾಮ್, ಅಥವಾ ಮ್ಯಾಂಕೋಸಬ್ 600 ಗ್ರಾಮ್ ಅಂತ ಹೇಳಿದೆ, ಅದರಲ್ಲಿ 600 ಗ್ರಾಮ್ ಅಲ್ಲ ಅರ್ಧ ಭಾಗ ಅಂದ್ರೆ 300 ಗ್ರಾಮ್, ಅದನ್ನ ಎಗೇನ್ ಮಿಶ್ರಣ ಮಾಡ್ಕೊಂಡು ಮತ್ತೆ ಶುಂಠಿಯನ್ನ ಟ್ರೀಟ್ ಮಾಡಿ ಮತ್ತೆ ನಾಟಿಯನ್ನ ಮಾಡಬಹುದು. ಇದು ಯಾರು ಕೂಡ ಮಾಡೋದಿಲ್ಲ, ಬಟ್ ಒಂದೇ ಸರಿ ಮಾಡಿರ್ತಕ್ಕಂತ ದ್ರಾವಣಕ್ಕೆ ಪದೇ ಪದೇ ಹಾಕ್ತಿವಿ, ಅದನ್ನ ಟೈಮ್ ಕೊಡೋದಿಲ್ಲ, ಜಸ್ಟ್ ನಾಟಿ ಮಾಡಬೇಕಾದ್ರೆ ಮುಳುಗಿಸೋದು, ಎತ್ತೋದು, ನಾಟಿ ಮಾಡೋದು, ಈಗ ಮಾಡ್ತಾ ಹೋದ್ರೆ ಸೀ ಟ್ರೀಟ್ಮೆಂಟ್ ಆಗೋದಿಲ್ಲ ಸರಿಯಾಗಿ. ಆ ನಿಟ್ಟಿನಲ್ಲಿ ಸರಿಯಾಗಿ ಅದನ್ನ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡದೆ ಯಾರು ಕೂಡ ದಯವಿಟ್ಟು ನಾಟಿಯನ್ನ ಮಾಡಬಾರದು. ಇನ್ನು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತೋಟದಲ್ಲೂ ಕೂಡ ಅಷ್ಟೇ. ಈಗ ನೀವು ಶಿಲೀಂಧ್ರ ನಾಶಕದಿಂದನೇ ಮಾಡಬೇಕು ಅಂತೇನಿಲ್ಲ, ಆಗ್ಲೇ ಹೇಳಿದಾಗ ಜೈವಿಕವಾಗೂ ಕೂಡ ನಮಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಆಗ್ಲೇ ಕಾಳುಮೆಣಸಿಗೆ ಹೇಳಿದೆ. ಅದೇ ರೀತಿ ಇದಕ್ಕೂ ಕೂಡ ಅಷ್ಟೇ, ಬೆಡ್ ಮಾಡಬೇಕಾದ್ರೆ ಕೊಟ್ಟೆ ಗೊಬ್ಬರ ಜೊತೆ ಆಗ್ಲಿ ನಿಮ್ ಕೇಕ್ ಜೊತೆ ಮಿಶ್ರಣ ಮಾಡ್ಕೊಂಡು ಟ್ರೈಕೋಡರ್ಮಾ ಎಲ್ಲ ಬೆಡ್ಗಳಿಗೆ ಹಾಕಿ ಅದ್ರ ಮೇಲೂ ಕೂಡ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಕೊಳೆ ರೋಗ ಬರತಕ್ಕಂಥದ್ದನ್ನ ಹತೋಟಿಯನ್ನ ಮಾಡಬಹುದು. ಇನ್ನು ಬಹಳ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ನೀರ್ ನಿಲ್ದೆಗೆ ಬೆಡ್ಗಳನ್ನ ನೋಡ್ಕೊಳ್ಬೇಕು. ಎಸ್ಪೆಷಲಿ ಕೊಳೆ ರೋಗ ಜಾಸ್ತಿ ಆಗ್ಲಿಕ್ಕೆ ಪ್ರಮುಖ ಕಾರಣನೇ ಅದು, ನೀರ್ ನಿತ್ಕೊಳ್ತಕ್ಕಂಥದ್ದು. ಪ್ರತಿ ಬೆಡ್ ಅಲ್ಲೂ ನೀರ್ ನಿತ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೊಳೆ ರೋಗ ತೀವ್ರವಾಗಿ ಹರಡ್ತಾ ಹೋಗುತ್ತೆ. ಹಾಗಾಗಿ ಬಸಿಗಾಲ್ವೆ ಚೆನ್ನಾಗಿ ಕೊಡಬೇಕು, ಬೆತ್ತ ಬೆಡ್ಗಳನ್ನ ರೈಸ್ ಮಾಡ್ಕೊಳ್ಬೇಕು, ಕ್ಲೀನ್ ಆಗಿ ಎತ್ತರವಾಗಿ ಬೆಡ್ಗಳನ್ನ ರೈಸ್ ಮಾಡ್ಕೊಂಡು ಶುಂಠಿ ಬೆಳೆದ್ರಿಂದ ಈ ಕೊಳೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ಮುನ್ನೆಚ್ಚರಿಕೆ ಕ್ರಮವಾಗಿ ರೋಗ ಬರಬಾರದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಬೇಕಾದ್ರೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಅದನ್ನ ಒಂದು ಡ್ರಮ್ಗೆ 600 ಗ್ರಾಮ್ ಮಿಶ್ರಣ ಮಾಡ್ಕೊಂಡು ಎಲ್ಲಾ ಬೆಡ್ಗಳಿಗೂ ಕೂಡ ಬುಡಕ್ಕೆ ಸುರ್ಕೊಂಡು ಹೋಗ್ಬಹುದು. 1/100 ಬೋಡ ದ್ರಾವಣ ತಯಾರು ಮಾಡಿಕೊಂಡು ಸಿಂಪಡಣೆಯನ್ನ ಮಾಡಬಹುದು. ಇದು ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೊಂಡ್ರೆ ಕೊಳೆ ರೋಗ ಬರತಕ್ಕಂಥದ್ದನ್ನ ನಾವು ಹತೋಟಿಯನ್ನ ಮಾಡಬಹುದು. ಇದು ಮುಖ್ಯವಾಗಿ ಕೊಳೆ ರೋಗಕ್ಕಾದ್ರೆ. ಇನ್ನು ಮಹಾಕಾಳಿ ರೋಗಕ್ಕಾದ್ರೆ ಬ್ಯಾಕ್ಟೀರಿಯಾ ಅಂತ ಆಗ್ಲೇ ಹೇಳಿದೆ, ಇದು ಒಂದು ಸಾರಿ ಬಂದ್ಬಿಟ್ರೆ ಹತೋಟಿ ಮಾಡ್ಲಿಕ್ಕಂಥದ್ದು ತುಂಬಾನೇ ಕಷ್ಟ ಆಗುತ್ತೆ. ಅದು ಯಾಕಂದ್ರೆ ಇವತ್ತು ಒಂದ್ ಗಿಡದಲ್ಲಿರೋದು ನಾಳೆ ಒಂದು ಬೆಡ್ಗೆ ಬಂದಿರುತ್ತೆ, ಬಹಳ ವೇಗವಾಗಿ ಹರಡ್ತಾ ಹೋಗ್ತಾ ಇರುತ್ತೆ ಈ ರೋಗ. ಇದು ರೋಗ ಬಂದ್ಬಿಟ್ಟ ಮೇಲೆ ಹತೋಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ನೀವು ರೋಗ ಬರಬಾರದು ಅನ್ನೋದು ಉದ್ದೇಶ ಇಟ್ಕೊಂಡು ಏನ್ ಮಾಡಿ ಅಂದ್ರೆ ಕಂಪಲ್ಸರಿ ರೋಗ ಮುಕ್ತವಾಗಿರತಕ್ಕಂತ ಬೀಜಗಳನ್ನ ತಾವು ಆಯ್ಕೆ ಮಾಡಿಕೊಂಡು ನಾಟಿಯನ್ನ ಮಾಡಿ ಬೀಜೋಪಚಾರವನ್ನು ಮಾಡೇನೆ ಅದಕ್ಕೆ ನಾಟಿಯನ್ನ ಮಾಡಿ, ಇನ್ ಕೇಸ್ ಎಲ್ಲಾದ್ರೂ ಬೆಡ್ ಅಲ್ಲಿ ಕಂಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಆ ಬುಡ ಸಮೇತ ಕಿತ್ತಾಕ್ಬಿಟ್ಟು ಅಲ್ಲಿಗೆ ಸುಣ್ಣವನ್ನ ಹಾಕಿ. ಸುಣ್ಣ ಹಾಕೋದ್ರಿಂದ ಏನು ರೋಗ ಹತೋಟಿ ಮಾಡ್ಲಿಕ್ಕೆ ಅಂತಲ್ಲ, ಸುಣ್ಣವನ್ನ ಹಾಕಿದ್ರೆ ಅಲ್ಲಿ ಮಣ್ಣಿನ ರಸಸಾರ ಜಾಸ್ತಿ ಆಗುತ್ತೆ. ರಸಸಾರ ಜಾಸ್ತಿ ಆದಾಗ ಏನಾಗುತ್ತೆ, ಈ ಶಿಲೀಂಧ್ರ ಆಗಿರಲಿ ಬ್ಯಾಕ್ಟೀರಿಯಾಗಳಾಗಿರಲಿ ಜಾಸ್ತಿ ಬೆಳವಣಿಗೆ ಆಗುದಿಲ್ಲ. ರಸಸಾರ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಅಥವಾ ಉಳಿ ಮಣ್ಣು ಇರತಕ್ಕಂಥ ಜಾಗದಲ್ಲಿ ಬೇಗ ಇದಾಗುತ್ತೆ. ಹಾಗಾಗಿ ನಾವು ಬುಡ ಕಿತ್ತಾಕಿ ಸುಣ್ಣ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ರಸಸಾರ ಜಾಸ್ತಿ ಆಗೋದ್ರಿಂದ ಬೇಗ ಪಕ್ಕದ ಗಿಡಗಳಿಗೆ ಹರಡೋದಿಲ್ಲ ಅನ್ನೋ ಉದ್ದೇಶ ಅಷ್ಟೇ. ಹಾಗಾಗಿ ಒಂದು ಸುಣ್ಣವನ್ನ ಹಾಕ್ಲಿ, ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಕಾಪರ್ ಆಕ್ಸಿಕ್ಲೋರೈಡ್ COC ಅಂತ ಬರುತ್ತೆ, ಅದನ್ನ ಮಿಶ್ರಣ ಮಾಡ್ಕೊಂಡು ಎಲ್ಲಾ ಬೆಡ್ಗಳಿಗೂ ಕೂಡ ಅದನ್ನ ಬುಡಕ್ಕೆ ಸುರಿಲಿ. ತೀವ್ರವಾಗಿ ಬಂದ್ಬಿಟ್ರೆ ಹತೋಟಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಕರಿಕಡ್ಡಿ ರೋಗ ಏನಾದ್ರು ಬಂದಿದ್ರೆ ಶುಂಠಿಯಲ್ಲಿ, ಅದಕ್ಕೆ ನಮಗೆ ಮಾರ್ಕೆಟಲ್ಲಿ ಈಗ ಕಾರ್ಬನ್ಡೈಸಿಯಂ ಪ್ಲಸ್ ಮ್ಯಾಂಕೋಸಬ್ ಕಾಂಬಿನೇಷನ್ ಅಲ್ಲಿ ಶಿಲೀಂಧ್ರ ನಾಶಕ ಸಿಗುತ್ತೆ, 2 ಗ್ರಾಮ್ 1 ಲೀಟರ್ ಮಿಶ್ರಣ ಮಾಡ್ಕೊಂಡು ಕರಿಕಡ್ಡಿ ರೋಗ ಬಂದಿರತಕ್ಕಂತ ಬೆಡ್ಗೆ ಅದನ್ನ ಬುಡಕ್ಕೆ ಸುರಿಲಿ. ಅದ್ರ ಜೊತೆಗೆ ಸಾವಯವ ರೀತಿಯಲ್ಲಿ ಅಥವಾ ಜೈವಿಕವಾಗಿ ಕೊಟ್ಟೆ ಗೊಬ್ಬರ ಜೊತೆ ಅಥವಾ ನೀಮ್ ಕೇಕ್ ಜೊತೆ ನಾವು ಟ್ರೈಕೋಡರ್ಮ ಮಿಕ್ಸ್ ಮಾಡ್ಕೊಂಡು ಕೂಡ ಬುಡಕ್ ಹಾಕಬಹುದು, ಅಥವಾ ಸೂಡಮಾನಸ್ ಫ್ಲೋರಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಕೊಟ್ಟೆ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಕೊಂಡು ನಾವು ಬುಡಕ್ ಹಾಕೋದ್ರಿಂದ ಕರಿಕಡ್ಡಿ ರೋಗ ಆಗಿರ್ಲಿ, ಕೊಳೆ ರೋಗ ಆಗಿರ್ಲಿ, ಅಥವಾ ಮಹಾಕಾಳಿ ರೋಗ ಆಗಿರ್ಲಿ, ನಾವು ಹತೋಟಿಯನ್ನು ಮಾಡ್ಕೊಳ್ಬಹುದು. ಕಾಳುಮೆಣಸಿನಲ್ಲಿ ಕಾಣಿಸುವ ಸ್ವರ್ಗ ರೋಗ ಹಾಗೆ ಶುಂಠಿಯಲ್ಲಿ ಎದುರಾಗುವ ಕೊಳೆ ರೋಗದ ಹತೋಟಿ ಕುರಿತಂತೆ ಮತ್ತೆ ಇದಕ್ಕೆ ಪೂರಕವಾದ ಕ್ರಮಗಳನ್ನ ಏನೇನು ಪಾಲಿಸಬೇಕನ್ಕೊಂಡು ರೈತರಿಗೆ ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಾವು ನೀಡಿದ್ರಿ, ಸಲಹೆಗಳನ್ನ ಒದಗಿಸಿದ್ರಿ, ತಮಗೆ ಧನ್ಯವಾದಗಳು. ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೇ ನಮಸ್ಕಾರಗಳು. ನಮಸ್ಕಾರ ಸರ್. ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರ ಸಂಪರ್ಕಕ್ಕೆ ಸಂಖ್ಯೆ ನೀಡ್ತಾ ಇದೀವಿ ಶ್ರೋತೃಗಳೇ, ಗಮನಿಸಿಕೊಳ್ಳಿ 9741264493 9741264493. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಾಳು ಮೆಣಸಿನ ಸೊರಗು ರೋಗ, ಶುಂಠಿಯ ಕೊಳೆ ರೋಗಗಳ ಹತೋಟಿ ಕುರಿತು ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಡನೆ ಮಾತುಕತೆ ಆಲಿಸಿದಿರಿ. ಈಗ ಪೇಟೆ ಧಾರಣೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲೆಯಲ್ಲಿ ಕೈಕಾಲು ಬಾಯಿ ಬೇನೆ ಕಾಯಿಲೆನ ನಿಯಂತ್ರಣ ಮಾಡಿಕೆ ಸರಿಯಾದ ಜಾಗ್ರತೆ ತಗೊಂಡು ಎಚ್ಚರ ತಗೊಂಡೊಳ್ಳುತ್ತಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ತಿಳಿಸಿಳು. ಈ ಕಾಯಿಲೆ ವೈರಸ್ ಅಂದ ಹಬ್ಬುವ ಒಂದು ಅಂಟು ಕಾಯಿಲೆ ಆಗಿಟ್ಟು ಒಂದು ಇಲ್ಲರೆ ಎರಡು ದಿನದ ಜರಂದ ಈ ಕಾಯಿಲೆ ಸುರಾದೆ ಮೈಲೆಲ್ಲ ಗುಳ್ಳೆಗ ಬಂದದೆ. ಈ ಕಾಯಿಲೆ ಜಾಸ್ತಿಯಾಗಿ ಹಂಗೆ ಸಾಮಾನ್ಯವಾಗಿ 16 ಕಮ್ಮಿ ಇರುವ ವಯಸ್ಸಿನ ಮಕ್ಕಳಿಗೆ ಬಂದದೆ. ಹಂಗೆ ತಡಿಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವ ಪ್ರೌಢ ವಯಸ್ಸಿನ ಮಕ್ಕಳಿಗೂ ಈ ಕಾಯಿಲೆ ಬಂದದೆ. ಹಂಗೆ ಅಪರೂಪಕ್ಕೆ ವಯಸ್ಸಾದಕ್ಕೂ ಈ ಕಾಯಿಲೆ ಬಂದದೆ. ಈ ಕಾಯಿಲೆ ಸಾಮಾನ್ಯವಾಗಿ ಮಳೆಗಾಲಲ್ಲಿ ಬಾದು. ಇದುವರೆಗೆ ಜಿಲ್ಲೆಯಲ್ಲಿ ಈ ಕಾಯಿಲೆ ಕಂಡು ಬಾತ್ಲೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಹೆದರಿಕೊಂಡು ಬೇಡ. ಕಾಯಿಲೆದ ಲಕ್ಷಣ ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಗುಣ ಮಾಡಿಕೊಳ್ಳಕ್ಕಂತ ಆರೋಗ್ಯಾಧಿಕಾರಿಗೆ ಮಾಹಿತಿ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಡಿದ 30 ಬೆಳಿಗ್ಗೆ 11 ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ಪದಕೋಶ ಬಿಡುಗಡೆ ಜಂಬರ ಏರ್ಪಾಡಾಟು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಉಜ್ವಲ ಭಾರತ ಉಜ್ವಲ ಭವಿಷ್ಯ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಮಡಿಕೇರಿ ಪೇಟೆನ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ, ಹಂಗೇ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿಗಳು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಸರ್ಕಾರ ನಾಗರಿಕರು ತಮ್ಮ ಸ್ವಂತ ಖಾಸಗಿ ಜಾಗಗಳ ನಕ್ಷೆನ ಸ್ವಾವಲಂಬಿ ಆ್ಯಪ್ ಮೂಲಕ ಸ್ವಂತ ತಾವೇ ಸರ್ವೆ ಮಾಡಿ ತಯಾರಿ ಮಾಡಿಕೊಳ್ಳುವ ಕುರಿತು ಅಧಿಸೂಚನೆಯ ಮೂಲಕ ವ್ಯವಸ್ಥೆ ಜಾರಿ ಮಾಡಿಟ್ಟುತ್ತ ಭೂದಾಖಲೆಗಳ ಉಪನಿರೀಕ್ಷಕ ಪಿ ಶ್ರೀನಿವಾಸವು ತಿಳಿಸಿದರು. ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಕಡೆಯಿಂದ ತಾತ್ಕಾಲಿಕ ಸತ್ಯಪಾನೆ ಮುದ್ರೆ ಶಿಬಿರ ನಾಳೆಯಿಂದ ಬರುವ ತಿಂಗಳ 5 ಮುಟ್ಟ ಶ್ರೀಮಂಗಲದ ನಾಲ್ಕೇರಿ ಜಂಕ್ಷನ್ನ ಮಣಿ ಕಾಂಪ್ಲೆಕ್ಸ್ನಲ್ಲಿ ನಡೆದ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದರು. ಜಿಲ್ಲೆಯಲ್ಲಿ ಪುಷ್ಯ ನಕ್ಷತ್ರದ ಮಳೆಯ ರಭಸ ಪೂರ್ತಿ ಕಮ್ಮಿಯಾಟು. ಇಂದು ಬೆಳಿಗ್ಗೆ 8 ಆಕಿರಿಯಾದಂಗೆ ಕಳೆದ 24 ಜಿಲ್ಲೆಗೆ 20.18 mm ಸರಾಸರಿ ಮಳೆ ಬಿದ್ದಿಟ್ಟು ಮಡಿಕೇರಿ ತಾಲೂಕಿಗೆ 39.50, ವಿರಾಜಪೇಟೆ ತಾಲೂಕಿಗೆ 6.57, ಹಂಗೆ ಸೋಮಾರಪೇಟೆ ತಾಲೂಕಿಗೆ 14.47 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಮತದಾರರ ಪಟ್ಟಿಗೆ ಆಧಾರ್ ಜೋಡಣೆ ಕಾರ್ಯಕ್ರಮ 1 ಜಾರಿಗೆ ಬಂದಿದೆ. ಈ ನಿಟ್ಟಲ್ಲಿ ಮತದಾರರ ಪಟ್ಟಿಲಿ ಹೆಸರು ಸೇರಿಸವು ಆಧಾರ್ ಸಂಖ್ಯೆನ ಮತದಾರರ ನೋಂದಣಾಧಿಕಾರಿಗಳಿಗೆ ನಮೂನೆ 6B ಅರ್ಜಿ ಕೊಡಕುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ಲಿ ನಡೆಯುವ ಕಾಮನ್ವೆಲ್ತ್ ಆಟೋಟಕ್ಕೆ ಭಾರತೀಯ ಮಹಿಳಾ ಹಾಕಿ ತಂಡದ ಸಹಾಯಕ ಕೋಚ್ ಆಗಿ ಜಿಲ್ಲೆನ ಅಂಕಿತಾ ಸುರೇಶ್ ಅವರು ಆಯ್ಕೆಯಾಗಳು. ಇವು ಸುಂಟಿಕೊಪ್ಪದ ಹೊನ್ನಂಪಾಡಿ ಸುರೇಶ್ ಅವರ ಹೆಣ್ಣು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಗೈರ್ದುಲೆ. ಹಂಗೆ 9:30 ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ಮುದ್ದುನ ಕೊಡ್ಲೆ. ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗೆ ಸಿಕ್ಕಿವೆತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡುವ 2021 ಗೌರವ ಇನಾಮ್ ಪ್ರಕಟ ಆಗಿಟ್ಟು. ಈ ಇನಾಮಿಗೆ 3 ಆಯ್ಕೆಯಾಗಳು. ರಂಗಭೂಮಿ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನ ತುಕಾರಾಮ ಎನೆಕಲ್ಲು, ಸಂಸ್ಕೃತಿ ಕ್ಷೇತ್ರದಲ್ಲಿ ಮಡಿಕೇರಿ ತಾಲೂಕಿನ ಕೋಕೇರಿ ಗ್ರಾಮದ ಚಿಂಡಿರಕ್ಕಿ ಬಸಪ್ಪ, ಹಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನ 300 ಗ್ರಾಮದ PG ಅಂಬೇಕಲ್ ಪುಟ್ಟಣ್ಣಗೌಡವು ಆಯ್ಕೆಯಾಗಳು. ಕೊಡವ ಹೆರಿಟೇಜ್ ಕಟ್ಟಡ ಕಟ್ಟುವ ಸಂಬಂಧ ಬಾಕಿ ಇರುವ ಕೆಲಸನ ಪೂರ್ತಿ ಮುಗಿಸಿ ತಕ್ಷಣ ವಿಸ್ತೃತ ಅಂದಾಜು ಪಟ್ಟಿನ ಕೊಡಕುತ್ತ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ವಿಎನ್ ಪ್ರಸಾದವು ಸೂಚನೆ ಕೊಟ್ಟಳು. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಗೋಣಿಕೊಪ್ಪ ಲಯನ್ಸ್ ಪ್ರಾಥಮಿಕ ಹೈಸ್ಕೂಲ್ನ ಕಡೆಯಿಂದ 5 ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಮಟ್ಟದ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಹಂಗೆ PUC ಮಕ್ಕಳಿಗೆ ದೇಶಭಕ್ತಿ ಗೀತೆ ಹಂಗೆ ಭಾಷಣ ಪೈಪೋಟಿ ಏರ್ಪಾಡಾಟು. ವಿಕಲಚೇತನರ ಸಬಲೀಕರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗೆ ರಾಷ್ಟ್ರ ಇನಾಮ್ ಕೊಡುಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 20 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ವಿಕಲಚೇತನರ ಕಚೇರಿಯಿಂದ ಕೇಳಿ ತಿಳ್ಕೊಳಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಈ ಕುಡ್ ಫರ್ನಿಚರ್ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ಹಾಗೂ 49,999 ಲಭ್ಯ. ಟಿ ಕುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಇದೇ ಜುಲೈ 15 August 14 PSR ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. PSR ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ವಿರಾಜಪೇಟೆ ಮಗ್ಗುಲ ಗ್ರಾಮ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಈ ತಿಂಗಳ 30 ಆಗಸ್ಟ್ 6 13 20 ರ ಶನಿವಾರಗಳಂದು ನವಗ್ರಹ ಪೂಜೆ, ಶನಿ ಜಪ, ಮಹಾಪೂಜೆ ಸೇರಿದಂತೆ ವಿಶೇಷ ಪೂಜೆ ನಡೆಯಲಿದೆ. ಮಧ್ಯಾಹ್ನ ಅನ್ನದಾನವಿದೆ. ಭಕ್ತಾದಿಗಳು ಈ ಎಲ್ಲಾ ಶನಿವಾರಗಳಂದು ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. 10ನೇ ತರಗತಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳೇ ಚಿಂತಿಸದಿರಿ, ನೇರವಾಗಿ ಪ್ರಥಮ ಪಿಯುಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ತರಗತಿಗಳಿಗೆ ಅವಕಾಶ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ. ಹಾಸ್ಟೆಲ್ ಸೌಲಭ್ಯವೂ ಇದೆ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9900100 ಅಥವಾ 9480106274. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕಿರುಗುರು ಗ್ರಾಮ ಶ್ರೀ ಮೂಲ ಶನೀಶ್ವರ ದೇವಾಲಯದಲ್ಲಿ ಜುಲೈ 30 ಆಗಸ್ಟ್ 6 13 ಮತ್ತು 20 ಶನಿವಾರಗಳಂದು ಶ್ರಾವಣ ಮಾಸದ ಪ್ರಯುಕ್ತ ನವಗ್ರಹ ಪೂಜೆ, ಶನಿ ಪೂಜೆ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಮಧ್ಯಾಹ್ನ ಮಹಾಪೂಜೆ ಬಳಿಕ ಅನ್ನದಾನವಿದೆ. ಭಕ್ತಾದಿಗಳು ಈ ಎಲ್ಲಾ ಶನಿವಾರಗಳಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್, ಪುಣಚ ಮತ್ತು ಅರ್ಚಕರು ಕೋರಿದ್ದಾರೆ. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ 1 ಜೂನ್ರಿಂದ ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ಭಾಗಮಂಡಲದ KVGITI ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ಗಳಿಗೆ ಕೆಲವೇ ಸೀಟ್ಗಳು ಬಾಕಿ ಇದ್ದು SSLC ಪಾಸ್ ಆದ ಆಸಕ್ತ ಅಭ್ಯರ್ಥಿಗಳು ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದೇ ಜುಲೈ 15ರಿಂದ ಆಗಸ್ಟ್ 14ರವರೆಗೆ PSR ಸಿಲ್ಕ್ ಸೈನ್ಸ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ, PSR ಸಿಲ್ಕ್ ಸೈನ್ಸ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮತದಾರಗಡ ಗುರುತು ಚೀಟಿಗೆ ಆಧಾರ್ನ ಲಿಂಕ್ ಮಾಡುವ ಕಾರ್ಯಕ್ರಮ August 1 ಜಾರಿಗೆ ಬಪ್ಪ. ಮತದಾರಂಗಡ ಪಟ್ಟಿಲ ಪೆದ ಉಳ್ಳವು ತಂಗಡ ಆಧಾರ್ ನಂಬರ್ನ ನಮೂನೆ 6 ಬೀರ ಮೂಲಕ ಮತದಾರ ನೋಂದಣಾಧಿಕಾರಿಗೆ ಒಪ್ಪಿಚಿಡುವನಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟಿತು. ಮತದಾರಂಗ www.nvsp.in ಇಲ್ಲೇಂಗಿ voterportal.eci.gov.in ಜಾಲತಾಣತರ ಮೂಲಕ ಪಿಂಜ. ಮೊಬೈಲ್ ಆಪ್ರ ಮೂಲಕವೂ ನಮೂನೆ 6 ಬೀನ ದುಂಬು ಚಿಟ್ಟಿತ್ತು. ತಂಗಡ ಆಧಾರ್ ನಂಬರ್ನ ದೃಢಪಡಿಸಲೊಂದು ಮಾಹಿತಿ ತಂದ ಜಿಲ್ಲಾಧಿಕಾರಿ ಮನೆ ಮನೆಗೂ ಪೋಪ ಬೂತ್ ಮಟ್ಟತ್ರ ಅಧಿಕಾರಿಯ ಆಧಾರ್ ಮಾಹಿತಿನ ಸಂಗ್ರಹ ಮಾಡುವ ಅಂದು ಅರಿಚಿಟ್ಟಿತ್ತು. ಮಿನ್ಯಕ ತಕ್ಕ ಪರಂದಿತ್ತು. ಮತದಾರ ನೋಂದಣಿ ನಿಯಮ 1960 ನಿಯಮ 13 ಪಿಂಜ 26 ಪುದಿಯದಾಯಿತು ತಿದ್ದುಪಡಿ ಮಾಡಿತು ಪಿಂಜ. ಇದು August 1 ಜಾರಿಗೆ ಬಪ್ಪ ಅಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಅನ್ನ ಜಿಲ್ಲಾಧಿಕಾರಿ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ಕೈ ಕಾಲು ಬಾಯಿ ರೋಗತ್ನ ಪುಡ್ತತ್ತು ಬೆಪ್ಪಕ್ಕೆ ಎಲ್ಲ ಅವಶ್ಯ ಮುಂಜಾಗ್ರತರ ಕ್ರಮತ್ನ ಕೈ ಕಟ್ತಂಡಿತು ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅರಿಚಿಟ್ಟಿತ್ತು. ಕಾಕ್ಸ್ ಕಾಕಿ ಅನ್ನುವ ವೈರಸ್ ನೊಂದು ಪಬ್ಬ ಈ ರೋಗ ಬಂದ ಇಂಗಕ್ಕೆ ಪನಿಂಜ ಶುರುವಾಪ ರೋಗ ಲಕ್ಷಣ ಬಾಯಿಲು ಪುಣ್ಣು ಪಿನ್ನ ಕೈಕಾಲಲು ನೊಂಬಲವುಳ್ಳ ಗುಳ್ಳೆ ಕಾಂಬುಚಿಟ್ಟವ. 16 ಬಯತರ ಒಳ್ಳುಳ್ಳ ಮಕ್ಕಳಲ್ಲಿ ಅಧಿಹಾಯಿತ ಕಾಂಬುಚಿಟ್ಟವ ಈ ರೋಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆದಕ ಒಂದು ವಾರತ ವಾಸಿಯಾಪಂದ ಅರಿಚಿಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿ ಒಬ್ಬಡಿಂಜ ಒಬ್ಬಂಗ ಸಂಪರ್ಕತರ ಮೂಲಕ ಪಬ್ಬುವ ಈ ರೋಗ ಬರತನಕ್ಕೆ ತಡಪಕ ತಳಿರ ಮನಾರತ್ನ ಕಾತೋದು ಅವಶ್ಯ ಎಂದು ಮಾಹಿತಿ ತಂತು. ಜಿಲ್ಲೆಯಲ್ಲಿ ಹರ್ ಘರ್ ಜಲ್ ಗ್ರಾಮ ಯೋಜನೆ ಘೋಷಣೆ ಮಾಡುವ ಸಂಬಂಧ ಗ್ರಾಮೀಣ ಕುಡಿಪ ನೀರು ಪಿನ್ನ ನೈರ್ಮಲ್ಯ ವಿಭಾಗತರ ಕಾರ್ಯಪಾಲಕ ಅಭ್ಯಂತರಂಗದ ಕೊರವು ಕಾರ್ಯಕ್ಕೆ ಮುಪ್ಪಡ ಸಭೆ ನಡೆದಿತ್ತು. ಸಭೆಯಲ್ಲಿ ತಕ್ಕ ಬರೆದ ಅಭ್ಯಂತರಂಗ ಹರ್ ಘರ್ ಜಲೋತ್ಸವ ಯೋಜನೆ ರಮಿತ ಎಲ್ಲ ಮಾಹಿತಿ ಮಾಡಿಕೊಡ್ತಿತ್ತು. ಯೋಜನೆ ಯಶಪಡುತ್ತಕ್ಕೂ ಎಲ್ಲರೂ ನೈಪನ್ಯಕ್ಕೆ ಎಣಿಚಿ. ಬೈಯಂಜ ಸಹಾಯಕ ಕಾರ್ಯಪಾಲಕ ಅಭ್ಯಂತರಂಗ ಪಿನ್ನ ಸೆಕ್ಷನ್ ಅಧಿಕಾರಿಯರ ಕೂಡ ಚರ್ಚೆ ನಡೆದಿತ್ತು. ಯೋಜನೆ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೂ ಕೊಂಡ ಬಪ್ಪಕ್ಕೆ ಕ್ರಿಯಾ ಯೋಜನೆ ತಯಾರು ಮಾಡಿಚಿ. ಸಭೆಯಲ್ಲಿ ಯೋಜನೆಗೆ ಸಂಬಂಧಪಟ್ಟ ಮುಖ್ಯಪಟ್ಟವು ಹಾಜರಿಂಜಿತು. ವಿರಾಜಪೇಟೆ ತಾಲೂಕರ ಆರ್ಜಿ ಗ್ರಾಮ ಪಂಚಾಯತ್